ಕರ್ನಾಟಕದ ಅತ್ಯಂತ ಸುಂದರ ಗಿರಿಧಾಮ. ಇದು ನೈಋತ್ಯ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ 4,102 ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದೆ. ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ 151 ಹಾಡಿಗಳಿವೆ. ಈ ಪ್ರದೇಶದಲ್ಲಿ ಗುಡ್ಡಗಾಡು ಹಾಗೂ ಕಣಿವೆ ಪ್ರದೇಶ ಇರುವ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಜನರ ಮತದಾನದ ಬಗ್ಗೆ ಜಾಗೃತಿ ಹಾಗೂ ಪಟ್ಟಿಯಲ್ಲಿ ಸೇರ್ಪಡೆ ಕಾರ್ಯ ಮಾಡಿಕೊಂಡಿದ್ದಾರೆ. 1978ರಲ್ಲಿ ಆರ್ ಗುಂಡೂರಾವ್ ಅಂದಿನ ಸೋಮವಾರಪೇಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಎಕೆ ಸುಬ್ಬಯ್ಯ, ಜಿ ವಿಜಯ, ಎಂಸಿ ನಾಣಯ್ಯ ಅವರಂತಹ ಮುತ್ಸದ್ದಿ ರಾಜಕಾರಣಿಗಳನ್ನು ಕೊಡಗು ರಾಜ್ಯ ರಾಜಕೀಯಕ್ಕೆ ನೀಡಿದೆ. ವಿರಾಜಪೇಟೆ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಚುನಾಯಿತರಾಗಿರುವ ಕೆಜಿ ಬೋಪಯ್ಯ ರಾಜ್ಯ ವಿಧಾನಸಭೆಯ ಸಭಾಪತಿಯೂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ಅಂದರೆ 5 ಅವಧಿಯಲ್ಲಿಯೂ ಕೊಡಗು ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಬಿಜೆಪಿ ಗೆಲುವು ಸಾಧಿಸುತ್ತಾ ಬಂದಿದೆ. ಇದೀಗ 5ನೇ ಬಾರಿಗೆ ಕೆಜಿ ಬೋಪಯ್ಯ ಶಾಸಕರಾಗಿ ಆಯ್ಕೆ ಬಯಸಿ ವಿರಾಜಪೇಟೆ ಕ್ಷೇತ್ರದಿಂದ ಸ್ಪರ್ಧಾಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಕೆಪಿಸಿಸಿ ಕಾನೂನು ಘಟಕದ ಅಧ್ಯಕ್ಷ ಎಎಸ್ ಪೊನ್ನಣ್ಣ, ಜೆಡಿಎಸ್ನಿಂದ ಮನ್ಸೂರ್ ಅಲಿ ಸ್ಪರ್ಧಿಸಿದ್ದಾರೆ. ವಿರಾಜಪೇಟೆ ಕ್ಷೇತ್ರದಲ್ಲಿ ಒಟ್ಟು 215,627 ಮತದಾರರಿದ್ದಾರೆ. ಈ ಪೈಕಿ 107,397 ಪುರುಷರು ಹಾಗೂ 108,219 ಮಹಿಳೆಯರಿದ್ದಾರೆ. ಸುಗಮ ಮತ್ತು ನ್ಯಾಯಸಮ್ಮತ ಮತದಾನಕ್ಕಾಗಿ ಕ್ಷೇತ್ರದಲ್ಲಿ 273 ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 2013ರ ಚುನಾವಣೆಯಲ್ಲಿ 70.85% ಮತದಾನವಾಗಿದ್ದರೆ 2018ರಲ್ಲಿ 72.34% ಮತದಾನವಾಗಿದೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರ. ಮಡಿಕೇರಿಯು ಕೊಡಗು ಜಿಲ್ಲೆಯ ಒಂದು ತಾಲೂಕು ಹಾಗೂ ಜಿಲ್ಲಾ ಕೇಂದ್ರವಾಗಿದೆ. ಎಲ್ಲಾ ಪ್ರಮುಖ ವ್ಯವಹಾರಗಳು ನಡೆಯುವ ಸ್ಥಳವಾಗಿರುವ ಕಾರಣ ಮಡಿಕೇರಿಯನ್ನು ಕೊಡಗಿನ ರಾಜಧಾನಿ ಎಂತಲೂ ಕರೆಯುವುದುಂಟು. ಎಲ್ಲಾ ಸರ್ಕಾರಿ ಕಚೇರಿಗಳು ಮಡಿಕೇರಿಯಲ್ಲಿವೆ. ಅಲ್ಲದೆ ಒಂದು ಪ್ರಮುಖ ಪ್ರವಾಸಿ ಕೇಂದ್ರವೂ ಹೌದು. ಮಡಿಕೇರಿಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲಾಗುತ್ತದೆ. ಮೈಸೂರಿನ ಜಗತ್ಪ್ರಸಿದ್ದ ದಸರಾ ಸಂದರ್ಭದಲ್ಲಿ ಮಡಿಕೇರಿಯಲ್ಲೂ ಅದ್ದೂರಿಯಾಗಿ ದಸರಾ ಉತ್ಸವ ನಡೆಯುತ್ತದೆ. ತಲಕಾವೇರಿಯಲ್ಲಿ ಕಾವೇರಿ ನದಿಯು ಹುಟ್ಟಿ ಅಲ್ಲಿಂದ ಸುಮಾರು 1.2 ಕಿಲೋಮೀಟರ್ ವರೆಗೆ ಅಂತರ್ಗಾಮಿಯಾಗಿ ಹರಿದು ಮುಂದೆ ಭಾಗಮಂಡಲದಲ್ಲಿ ಪುನಃ ತನ್ನ ದರ್ಶನವನ್ನು ನೀಡುತ್ತದೆ. ಇದು ಜಿಲ್ಲೆಯ ಮತ್ತು ರಾಜ್ಯದ ಪ್ರಮುಖ ನದಿಯೂ ಆಗಿದೆ. ತಲಕಾವೇರಿಯಲ್ಲಿ ಪ್ರತಿ ವರ್ಷ ಆಗುವ ತೀರ್ಥೋದ್ಭವವು ರಾಜ್ಯದ ಗಮನ ಸೆಳೆಯುತ್ತದೆ. ಎಂಪಿ ಅಪ್ಪಚ್ಚುರಂಜನ್ ಚುನಾವಣಾ ಸ್ಪರ್ಧಾ ಕಣದಲ್ಲಿದ್ದು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಡಾಕ್ಟರ್ ಮಂಥರ್ಗೌಡ, ಜೆಡಿಎಸ್ನಿಂದ ನಾಪಂಡ ಮುತ್ತಪ್ಪ ಹಾಗೂ ಎಸ್ಡಿಪಿಐ ಅಮೀನ್ ಮೊಯ್ಸಿನ್ ಅಭ್ಯರ್ಥಿಗಳಾಗಿದ್ದಾರೆ. ವಿರಾಜಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಸಾಧ್ಯತೆ ಇದ್ದರೆ ಮಡಿಕೇರಿ ಕ್ಷೇತ್ರದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆಯ ನಿರೀಕ್ಷೆ ಇದೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 223,412 ಮತದಾರರು ಇದ್ದಾರೆ. ಈ ಪೈಕಿ 109,952 ಪುರುಷರು ಹಾಗೂ 113,452 ಮಹಿಳಾ ಮತದಾರರಿದ್ದಾರೆ. 2013ರ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ 75.71% ಮತದಾನವಾಗಿದ್ದರೆ 2018ರಲ್ಲಿ 77.56% ಕ್ಷೇತ್ರದಲ್ಲಿ ಸುಗಮ ಮತದಾನಕ್ಕಾಗಿ 269 ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಮಹಿಳೆಯರು ಹಾಗೂ ಯುವ ಮತದಾರರು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕುರಿತು ಆಯೋಗ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮನದ ಮಾತಿನ 100 ಚಿಂತನೆಗಳು ವಿಶೇಷ ಕಾರ್ಯಕ್ರಮ. ಆಕಾಶವಾಣಿಯು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ತನ್ನ ವಿಶೇಷ ಕಾರ್ಯಕ್ರಮದ ಅಡಿ ಮಾರ್ಚ್ 15 ಪ್ರಸಾರ ಮಾಡುತ್ತಿದೆ. ಇದೇ ಏಪ್ರಿಲ್ ಮನ್ ಕಿ ಬಾತ್ ಸರಣಿ 100 ಆವೃತ್ತಿ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ. ಈ ಆಯ್ದ ಭಾಗಗಳ 93 ಆವೃತ್ತಿಯಲ್ಲಿ ಪ್ರಧಾನಿಯವರು ಸಂಕೇತ ಭಾಷೆಗಳ ಪ್ರಾಮುಖ್ಯತೆಯ ಬಗ್ಗೆ ಆಡಿದ ಮನದ ಮಾತನ್ನು ಪುನರ್ ನೆನಪಿಸಿಕೊಳ್ಳೋಣ. ಜನರೊಂದಿಗೆ ನೇರ ಮಾತುಕತೆ, ಇದು ನಿಮ್ಮ ಮತ್ತು ನಮ್ಮ ಮನದ ಮಾತು. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಟ್ಯಾಂತರ ದೇಶವಾಸಿಗಳೊಂದಿಗೆ ಸಂವಹನ ಸಾಧಿಸುವ ಬಗೆ ಹೇಗೆ? ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಆಕಾಶವಾಣಿ ಮೂಲಕ 2014 ಅಕ್ಟೋಬರ್ 3 ಆರಂಭವಾದ ಈ ಸರಣಿ 2023 ಏಪ್ರಿಲ್ಗೆ 100 ಆವೃತ್ತಿ ತಲುಪುತ್ತಿದೆ. ಸಂಗೀತ ಭಾಷೆಯು ಒಂದು ದೃಶ್ಯ ಭಾಷೆಯಾಗಿದ್ದು ಇದು ನಾವು ಶ್ರವಣ ಶಕ್ತಿಯನ್ನು ಕಳೆದುಕೊಂಡವರು ಅಥವಾ ಕಡಿಮೆ ಶ್ರವಣ ಶಕ್ತಿ ಇರುವವರೊಂದಿಗೆ ಕೈ, ಮುಖ, ಭಾವನೆಗಳು ಮತ್ತು ದೈಹಿಕ ಚಲನೆಯನ್ನು ಬಳಸಿಕೊಂಡು ಸಂಪರ್ಕಿಸಲು ಅಗತ್ಯವಿರುವ ಒಂದು ಸಂವಹನ ಸಾಧನ ಮತ್ತು ಸಂಪರ್ಕ ಕೊಂಡಿಯಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಸಭೆಯು ಸೆಪ್ಟೆಂಬರ್ 25 ಅಂತಾರಾಷ್ಟೀಯ ಸಂಕೇತ ಭಾಷಾ ದಿನವೆಂದು ಘೋಷಿಸಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಜೀವನದ ಹೋರಾಟದಲ್ಲಿ ಕಂಗೆಟ್ಟ ವ್ಯಕ್ತಿಗಳೆದುರು ಯಾವುದೇ ಸಮಸ್ಯೆಗಳು ನಿಲ್ಲುವುದಿಲ್ಲ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಯಾವುದಾದರೊಂದು ಇಂತಹ ಕೆಲವು ದೈಹಿಕ ಸವಾಲುಗಳನ್ನು ಎದುರಿಸುತ್ತಿರುವ ವ್ಯಕ್ತಿಗಳನ್ನು ನೋಡುತ್ತೇವೆ. ಹೆಚ್ಚಿನ ಇಂತಹ ಜನರು ಕೇಳಲು ಸಮರ್ಥರಿರುವುದಿಲ್ಲ ಅಥವಾ ಮಾತಾಡಿ ಅದನ್ನು ಹೇಳಲು ಆಗುವುದಿಲ್ಲ. ಅಂಥವರಿಗಾಗಿಯೇ ಈ ಸಂಕೇತ ಭಾಷೆಯೇ ಒಂದು ಬೆಂಬಲ. ಆದರೆ ಭಾರತದಲ್ಲಿ ಹಲವು ವರ್ಷಗಳಿಂದ ಈ ಸಂಕೇತ ಭಾಷೆಗಳಿಗಾಗಿ ಯಾವುದೇ ಸ್ಪಷ್ಟ ಸಂಕೇತಗಳು ಅಥವಾ ಮಾನಕಗಳು ಇಲ್ಲದೇ ಇರುವುದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಈ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ 2015 ಭಾರತೀಯ ಸಂಕೇತ ಭಾಷಾ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ಸ್ಥಾಪಿಸಲಾಯಿತು ಎಂದು ಪ್ರಧಾನಿಯವರು ಹೇಳಿದರು. ಹಾಗಾಗಿ 2022 ಸೆಪ್ಟೆಂಬರ್ 25 ಬಿತ್ತರಗೊಂಡ ಮನದ ಮಾತಿನಲ್ಲಿ ಪ್ರಧಾನಿಯವರು ಸಂಕೇತ ಭಾಷಾ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಭಾರತೀಯ ಸಂಕೇತ ಭಾಷಾ ಸಂಶೋಧನೆ ಮತ್ತು ತರಬೇತಿ ಕೇಂದ್ರವನ್ನ ಅಭಿನಂದಿಸಿದ್ದು ಈ ರೀತಿಯಾಗಿ. ಜೀವನ ಕೆ ಸಂಘರ್ಷೋ ಸೆ ತಪೆ ಹುಯೆ ವ್ಯಕ್ತಿ ಕೆ ಸಾಮ್ನೆ ಕೋಯ್ ಭಿ ಬಾಧಾ ಟಿಕ್ ನಹಿ ಪಾತಿ ಅಪ್ನೆ ರೋಜ್ ಮರ್ರಾ ಕೆ ಜಿಂದಗಿ ಮೇ ಹಮ್ ಕುಚ್ ಐಸೆ ಸಾಥಿಯೋ ಕೋ ಭಿ ದೇಖ್ತೆ ಹೈ ಜೊ ಕಿಸಿ ನಾ ಕಿಸಿ ಶಾರೀರಿಕ ಚುನೌತಿ ಸೆ ಮುಕಾಬಲಾ ಕರ್ ರಹೆ ಹೈ ಬಹುತ್ ಸೆ ಐಸೆ ಭಿ ಲೋಗ್ ಹೈ ಜೊ ಯಹಾಂ ತೋ ಸುನ್ ನಹಿ ಪಾತೆ ಯಾ ಬೋಲ್ ಕರ್ ಅಪ್ನಿ ಬಾತ್ ನಹಿ ರಖ್ ಪಾತೆ ಐಸೆ ಸಾಥಿಯೋ ಕೆ ಲಿಯೆ ಸಬ್ಸೆ ಬಡಾ ಸಂಬಲ್ ಹೋತಿ ಹೈ ಸೈನ್ ಲ್ಯಾಂಗ್ವೇಜ್ लेकिन भारत में बरसों से एक बड़ी दिक्कत ये थी कि साइन लैंग्वेज के लिए कोई स्पष्ट हाव भाव तय नहीं थे, स्टैंडर्ड्स नहीं थे. इन मुश्किलों को दूर करने के लिए ही वर्ष 2015 में इंडियन साइन लैंग्वेज रिसर्च एंड ट्रेनिंग सेंटर की स्थापना हुई थी. मुझे खुशी है कि संस्थान अब तक 10,000 वर्ड्स और एक्सप्रेशंस की ಡಿಕ್ಷನರಿ ತಯಾರ್ ಕರ್ ಚುಕಾ ಹೈ. ಮನದ ಮಾತಿನ 100 ಚಿಂತನೆಗಳು ವಿಶೇಷ ಕಾರ್ಯಕ್ರಮ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಕಾರವಾರ, ಕಿಸಾನ್ ವಾಣಿ. ಇದರ ಹಮ್ ಬೋಲ್ ರಾ ಹೇ ತೆರೆ ಬಿಜು ಕಾ कुतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग। पहली वाली बात कहा, परंतु सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಲಸಿಕಾ ಸಪ್ತಾಹದ ಮಹತ್ವ ಈ ಕುರಿತು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿ ಡಾ ನಿತಿನ್ ಹೊಸಮೇಲ್ಕರ್ ಅವರೊಡನೆ ಸಂದರ್ಶಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್. ಡಾ ನಿತಿನ್ ಹೊಸಮೇಲ್ಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಚಿಕ್ಕ ಮಕ್ಕಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು ಮುಂದಿನ ಒಂದು ಭವಿಷ್ಯದಲ್ಲಿಯೂ ಕೂಡ ರೋಗಗಳು ಬಾರದ ಹಾಗೆ ಒಂದು ಲಸಿಕೆಯನ್ನು ಕೂಡಿಸಬೇಕು ಎನ್ನುವಂತಹದ್ದು. ಈ ಲಸಿಕೆಯ ಮಹತ್ವ ಏನು, ಯಾಕಾಗಿ ಈ ಲಸಿಕೆಯನ್ನು ಕೂಡಿಸಬೇಕು? ಸರ್, ಆಕ್ಚುಲಿ 1985 ನಮ್ದು ಏನು ರುಟೀನ್ ಇಮ್ಯುನೇಷನ್ ಇತ್ತು, ಫಸ್ಟ್ 6 ಮಾರಕ ರೋಗಗಳ ವಿರುದ್ಧ ಸ್ಟಾರ್ಟ್ ಆಯಿತು. ಆನಂತರ ಈಗ ಎಟ್ ಪ್ರೆಸೆಂಟ್ ಹೇಳಬೇಕಾಗಿತ್ತು ಅಂದ್ರೆ 12 ಮಾರಕ ರೋಗಗಳ ವಿರುದ್ಧ ನಾವು ರುಟೀನ್ ಇಮ್ಯುನೇಷನ್ ದಲ್ಲಿ ಕವರೇಜ್ ಮಾಡ್ತಾ ಇದೀವಿ. ಈಗ ಸದ್ಯ ಒಂದು 4-5 ವರ್ಷದಲ್ಲಿ ಹೇಳಬೇಕಾಗಿತ್ತು ಅಂದ್ರೆ ಬಹಳಷ್ಟು ಹೊಸ ವ್ಯಾಕ್ಸಿನ್ ಗಳು ಬಂತು. ಮೊದಲು ಅದು ಓನ್ಲಿ ಪ್ರೈವೇಟ್ ಫೆಸಿಲಿಟಿ ಅಷ್ಟೇ ಕೊಡ್ತಾ ಇದ್ರು, ಗೌರ್ಮೆಂಟ್ ಅಲ್ಲಿ ಇರಲಿಲ್ಲ. ಕೆಲವೊಬ್ರು ಪ್ರೈವೇಟ್ ಹೋಗ್ಕೊಂಡು 4,000-6,000 8,000 ತನಕನೂ ಕೊಟ್ಕೊಂಡು ವ್ಯಾಕ್ಸಿನೇಷನ್ ಮಾಡೋದಿತ್ತು. ಈಗ ಮ್ಯಾಕ್ಸಿಮಮ್ ಎಲ್ಲ ವ್ಯಾಕ್ಸಿನೇಷನ್ ಅನ್ನ ಯಾವುದು ಅವಶ್ಯಕತೆ ಇದೆ ಒಂದು ಮಗು ಅದನ್ನ ನಮ್ಮ ಗೌರ್ಮೆಂಟ್ ಪ್ರೋಗ್ರಾಮ್ದಲ್ಲಿ ರುಟೀನ್ ಇಮ್ಯುನೇಷನ್ದಲ್ಲಿ ಭಾರತ ಸರ್ಕಾರದಿಂದ ಏನು ವ್ಯಾಕ್ಸಿನ್ ಬರುತ್ತೆ ಅದನ್ನು ಕೊಡ್ತಾ ಇದೀವಿ. ಕೆಲವೊಂದು ವ್ಯಾಕ್ಸಿನ್ ಕೆಲವೊಂದು ಡಿಸ್ಟ್ರಿಕ್ಟಿಗೆ ಸ್ಪೆಸಿಫಿಕ್ ಆಗಿದೆ, ಅದು ಜಪನೀಸ್ ಎನ್ಕೆಫಲೈಟಿಸ್ ಆಗಿರ್ಬೋದು. ಬಟ್ ಓವರಾಲ್ ಎಲ್ಲಿ ಯಾವ ರೋಗಗಳಿದೆ ಅದ್ರ ಪ್ರಕಾರ ಎಲ್ಲ ವ್ಯಾಕ್ಸಿನ್ಗಳನ್ನು ನಾವು ರುಟೀನ್ ಇಮ್ಯುನೇಷನ್ದಲ್ಲಿ ಕೊಡ್ತಾ ಇದ್ದೇವೆ ಸರ್. ಅಂದರೆ ಈಗ ಲಸಿಕೆಯನ್ನು ಕೊಡಿಸುವುದರಿಂದ ಏನು ಉಪಯೋಗ ಇದೆ ಮತ್ತು ಯಾವ್ಯಾವ ರೋಗಗಳ ವಿರುದ್ಧ ಲಸಿಕೆಯನ್ನು ಕೊಡಿಸಬೇಕು? ಹುಟ್ಟಿದಾಗ ಕೊಡೋದು ಕೆಲವೊಂದು ವ್ಯಾಕ್ಸಿನ್ ಇದೆ. ಕೆಲವೊಂದು ಅಂದ್ರೆ ಏಜ್ ಗ್ರೂಪ್ ಅಲ್ಲಿ ಅಂದ್ರೆ 6 ವಾರ 10 ವಾರ 14 ವಾರದಲ್ಲಿ ಕೆಲವೊಂದು ಕೊಡ್ತೀವಿ, ಕೆಲವೊಂದು 9 ತಿಂಗಳು ಆದ್ಮೇಲೆ ಕೊಡ್ತೀವಿ, ಕೆಲವೊಂದು 2 ವರ್ಷ ಆದ್ಮೇಲೆ ಕೊಡ್ತೀವಿ, ಆಮೇಲೆ 5 ಮತ್ತು 6 ವರ್ಷದ ಮಧ್ಯದಲ್ಲಿ ಕೊಡ್ತೀವಿ, 10 ವರ್ಷ ಕೊಡ್ತೀವಿ, 16 ವರ್ಷ ಕೊಡ್ತೀವಿ. ಪ್ರೆಗ್ನೆನ್ಸಿ ಟೈಮ್ಗೂ ಕೆಲವೊಂದು ವ್ಯಾಕ್ಸಿನ್ ಅನ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, 9 ತಿಂಗಳ ನಂತರನೇ ಕೆಲವೊಂದು ಮೀಸಲ್ಸ್ ಮತ್ತು ರುಬೆಲ್ ಯಾಕೆ ಕೊಡ್ತೀವಿ ಅಂತಂದ್ರೆ ಮಗು ತಾಯಿಯಿಂದ ಮೆಟರ್ನಲ್ ಆಂಟಿಬಾಡಿ ಅನ್ನು ತಗೊಂಡು ಬಂದಿರುತ್ತೆ. ಮೊದಲೇನೆ ಆ ವ್ಯಾಕ್ಸಿನ್ ಅನ್ನು ಕೊಟ್ಬಿಟ್ಟಿವಿ ಅಂತಂದ್ರೆ ಮೆಟರ್ನಲ್ ಆಂಟಿಬಾಡಿ ಡಿಸ್ಟ್ರಾಯ್ ಆಗುವಂತ ಚಾನ್ಸಸ್ ಇರುತ್ತೆ, ತಾಯಿಯಿಂದ ಮಗುವಿಗೆ ಬಂದಿರುತ್ತೆ. ಹಾಗಾಕೊಂಡು ಆ ಮೆಟರ್ನಲ್ ಆಂಟಿಬಾಡಿಯನ್ನ ನಾವು ಹಾಳು ಮಾಡಬಾರ್ದು ಅನ್ನೋ ಸಲುವಾಗಿ ಅದನ್ನ 9 ತಿಂಗಳ ಆದ್ಮೇಲೆ ಕೊಡ್ತೇವೆ, 9 ತಿಂಗಳ ಮೊದಲು ಕೊಡಲ್ಲ. ಈಗ ಕೋವಿಡ್ ಟೈಮಿಗೂ ಕೆಲವೊಂದ್ರಿಗೆ ಕೋವಿಡ್ ಬಂದಿದೆ ಅಂತಂದ್ರೆ ವ್ಯಾಕ್ಸಿನೇಷನ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ರಿ ಅಂತ, ಯಾಕಂದ್ರೆ ನ್ಯಾಚುರಲ್ ಆಂಟಿಬಾಡಿ ಏನು ತಯಾರಾಗಿತ್ತು ಅದನ್ನ ಡಿಸ್ಟ್ರಾಯ್ ಆಗಬಾರ್ದು ಅನ್ನೋ ಸಲುವಾಗಿ ಸ್ವಲ್ಪ ಲೇಟ್ ಆಗಿ ನಂತರ ವ್ಯಾಕ್ಸಿನೇಷನ್ ಮಾಡ್ಕೊಳ್ರಿ ಅಂತ ಹೇಳಿ ಕೆಲವೊಂದ್ಸಲ ಹೇಳಿದ್ದು ತಮ್ಮ ಗಮನಕ್ಕಿರಬಹುದು. ಹುಟ್ಟಿದ ಮಗುವಿನಿಂದ 5 ವರ್ಷದವರೆಗೆ ಅಥವಾ 6 ವರ್ಷದವರೆಗೆ ಏನೇನು ಲಸಿಕೆಗಳನ್ನ ಕೊಡಿಸಬೇಕು, ಅದನ್ನು ಕೊಡುವಂತಹ ವಿಧಾನ ಮತ್ತು ಇದರ ಒಂದು ಪ್ರಾಮುಖ್ಯತೆ ಏನು ಹಾಗೂ ತಂದೆ ತಾಯಿಯರ ಒಂದು ಜವಾಬ್ದಾರಿ ಏನು ಅಂತ? ಆಕ್ಚುಲಿ ನಮ್ಮಲ್ಲಿ ಅಂಗನವಾಡಿ ಟೀಚರ್ಸ್ ಫಸ್ಟ್ ಅವರು ಒಂದು ಲಿಸ್ಟ್ ಮಾಡ್ತಾರೆ, ಕೊನೆ ಆಶಾ ಕಾರ್ಯಕರ್ತರು ಒಂದು ಲಿಸ್ಟ್ ಮಾಡ್ತಾರೆ, ಮತ್ತೆ ಆ ಹಳ್ಳಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ PHCO ಅಂದ್ರೆ ನಾವು ಮನೆಗೆ ಸಿಸ್ಟರ್ಗಳು ಏನ್ ಬರ್ತಾರಲ್ಲ ಅವರು ಒಂದು ಲಿಸ್ಟ್ ಮಾಡ್ತಾರೆ. ಅವರು ವ್ಯಾಕ್ಸಿನ್ಗೆ PHCO ಹೋಗಿ ಎಲ್ಲಿ ಐಲರ್ ಮತ್ತು ಡಿಫ್ರೀಜರ್ ಇರುತ್ತೆ ಅಲ್ಲಿ ಇಂಡೆಂಟ್ ಮಾಡ್ತಾರೆ. ಅಲ್ಲಿಂದ ವ್ಯಾಕ್ಸಿನ್ ಅನ್ನು ತಗೊಂಡ್ಬಂದ್ಕೊಂಡು, ಆಕ್ಚುಲಿ ಫಿಕ್ಸ್ಡ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಸೈಟ್ಸ್ ಇರುತ್ತೆ ನಮ್ಮಲ್ಲಿ, ಅಂದ್ರೆ ಗುರುವಾರ ದಿವಸ ಮಾಡ್ತೀರಾ ಅಥವಾ ಮಂಗಳವಾರ ದಿವಸ ಮಾಡ್ತೀವ ಅಂತೇಳಿ, ಆ ಟೈಮಲ್ಲಿ ಅಲ್ಲಿ ವ್ಯಾಕ್ಸಿನೇಷನ್ ನಡಿಬೇಕಂತೇಳಿ, ಮತ್ತೆ ಎಷ್ಟು ಮಕ್ಕಳಿದ್ದಾರೆ ಅದ್ರ ಮೇಲೂ ಸೈಟ್ ಡಿಪೆಂಡ್ ಆಗಿರುತ್ತೆ. ಅದಾದ್ಮೇಲೆ ಬರ್ತಿಗೆ BCG ಮಾಡ್ತೀವಿ, ಬೆಸಿಲಸ್ ಕಾಲ್ಮೆಟಿನ್ ಗ್ಲುಟಿನ್ ಅಂತೇಳಿ, ಇದು ಬಾಲಕ್ಷಯ ಮತ್ತೆ ಮೆನಿಂಜಲ್ ಟ್ಯೂಬರ್ಕುಲಸ್ ಟ್ಯೂಬರ್ಕುಲರ್ ಮೆನಿಂಜೈಟಿಸ್ ಅನ್ನೋ ಏನಿದೆ ಅದನ್ನು ತಡೆಗಟ್ಟುವ ಸಲುವಾಗಿ, ಅಥವಾ ಈಗ ದೊಡ್ಡವರಾದ್ಮೇಲೆ TB ಆಗುತ್ತೋ ಇಲ್ಲ ಅನ್ನೋ ಸಂಬಂಧ ಇಲ್ಲ, ಇದಕ್ಕೆ ಮಕ್ಕಳಲ್ಲಿ ಬಾಲಕ್ಷಯ ಆಗಿ ಯೂಶಲಿ ಮೆನಿಂಜಲ್ TB ಅಂತ ಆಗುತ್ತೆ ಅದನ್ನು ತಡೆಗಟ್ಟುವ ಸಲ ಇದನ್ನು ಕೊಡ್ತೀವಿ. ಅದಾನಂತರ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅನ್ನ ಕೊಡ್ತೀವಿ 0 ಡೋಸ್ ಹುಟ್ಟಿದಾಗ. ಅದಾನಂತರ ಬರ್ತ್ ಡೋಸ್ ಹೆಪಟೈಟಿಸ್ ವಿತಿನ್ 24 ತಾಸು ಒಳಗಡೆ ಕೊಡೋದು, ಇದು ಬರ್ತ್ ಡೋಸಿಗೆ ಸಂಬಂಧಪಟ್ಟಂಥದ್ದು. ಆಮೇಲೆ 6 ವಾರಕ್ಕೆ ಅಂದರೆ 1.5 ತಿಂಗಳಿಗೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಫಸ್ಟ್ ಡೋಸ್ ಕೊಡ್ತೀವಿ, ಪೆಂಟಾವೆಲೆಂಟ್ ಫಸ್ಟ್ ಕೊಡ್ತೀವಿ, ರೋಟಾವೈರಸ್ ಫಸ್ಟ್ ಕೊಡ್ತೀವಿ. ಫ್ರ್ಯಾಕ್ಷನಲ್ ಡೋಸ್ ಆಫ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅಂತ ಇರ್ತಾರೆ, FIPV ಅಂತ ಹೇಳ್ತಾರೆ, ಅದನ್ನು ಕೊಡ್ತೀವಿ. ನಿಮೋಕೋಟಲ್ ಕೋಕಲ್ ಕಾಂಜುಕೇಟೆಡ್ ವ್ಯಾಕ್ಸಿನ್ PCV ಅಂತ ಹೇಳ್ತೀವಿ. ಸರ್, ಇದು PCV ಅಂತ ಏನಿದೆ ಅಲ್ಲ, ಇದು ಮೊದಲು ನಮ್ಮಲ್ಲಿ ಇರಲಿಲ್ಲ. ಹೊರಗಡೆಗೆ ಆಲ್ಮೋಸ್ಟ್ 2-3 ಸಾವಿರ ರೂಪಾಯಿ ಕೊಟ್ಕೊಂಡು ಮಕ್ಕಳಿಗೆ ಮಾಡ್ಕೊಳ್ಳೋದಂತ ಇತ್ತು. ಯೂಶಲಿ ಮಕ್ಕಳು ಹುಟ್ಟಿದ ನಂತರ ಡೆತ್ ಆಗುವಂಥದ್ದು 1 ವರ್ಷದೊಳಗೆ ಅಥವಾ 5 ವರ್ಷದೊಳಗಡೆ ಮಕ್ಕಳು ಡೆತ್ ಏನಿತ್ತು, ಒಂದು ಡೈರಿಯಾ ಅಥವಾ ವಾಂತಿ ಬೇದಿಯಿಂದ ಅಂತ ಆಗ್ತಾ ಇತ್ತು, ಇನ್ನೊಂದು ನಿಮೋನಿಯಾ ಆಗಿ ಡೆತ್ ಆಗುವಂಥದ್ದು ಇತ್ತು. ಇದೆರಡು ವ್ಯಾಕ್ಸಿನ್ ನಮ್ಮಲ್ಲಿ ಈಗ ಫಸ್ಟ್ 6 ವಾರಕ್ಕೆ ಫಸ್ಟ್ ಡೋಸ್ ಅನ್ನು ಕೊಡ್ತೇವೆ. ಇವನ್ನು ರೋಟಾ ವೈರಸ್ ವ್ಯಾಕ್ಸಿನ್ RVV ಅಂತ ಬರ್ತಾ ಇದೆ. ರೋಟಾ ವೈರಸ್ ಅಂತಂದ್ರೆ ಅದರಿಂದ ಬೇದಿ ಹಾಕೊಂಡು ಮಕ್ಕಳು ಡೆತ್ ಆಗುವಂಥದ್ದು ಇತ್ತು, ಇದು ಮೊದಲು ಇರಲಿಲ್ಲ, ಈಗ ಸದ್ಯ ನಮ್ಮಲ್ಲಿ ಬಂದಿದೆ. ಆಮೇಲೆ ಫ್ರ್ಯಾಕ್ಷನಲ್ ಡೋಸ್ ಆಫ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ಸ್, ನಾವು ವರ್ಲ್ಡ್ ವ್ಯಾಕ್ಸಿನೇಷನ್ ಪಾಲಿಸಿ ನೋಡಿದ್ರೆ ಅಥವಾ ಇಂಡಿಯನ್ ಅಕಾಡೆಮಿಕ್ ಆಫ್ ಪಿಡಿಯಾಟ್ರಿಕ್ಸ್ ಅದೆಲ್ಲ ನೋಡಿದರೆ ಅವರಲ್ಲಿ ಓರಿಯೋ ಪೋಲಿಯೋ ವ್ಯಾಕ್ಸಿನ್ಸ್ ಎಲ್ಲ ನಾವು ಈ ಡೆವಲಪ್ಡ್ ನೇಷನ್ಸ್ ಅಂತ ಏನು ಹೋಗ್ತೇವೆ, ಅಲ್ಲಿ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಬಾಯಿ ಮೂಲಕ ಹಾಕೊಂಡು? ಹೌದು ಹೌದು, ಇದಕ್ಕೆ ಅಲ್ಲಿ ಇಂಜೆಕ್ಟೆಡ್ ಅಥವಾ ಇಂಜೆಕ್ಷನ್ ಮೂಲಕ ಕೊಡುವಂಥದ್ದು ಫ್ರ್ಯಾಕ್ಷನಲ್ ಡೋಸ್ ಆಫ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಇದೆ, ಅದನ್ನೇ ಕೊಡ್ತಾರೆ. ಅದೇ ರೀತಿ ನಮ್ಮ ಭಾರತ ಸರ್ಕಾರನು ಫೇಸ್ ವೈಸ್ ಮ್ಯಾನರ್ದಲ್ಲಿ ಇದನ್ನು ತಂದಿದೆ, ಅದರ ಜೊತೆಗೆ ಓರಲ್ ಪೋಲಿಯೋ ವ್ಯಾಕ್ಸಿನ್ಸ್ ಅನ್ನು ಕೊಡ್ತೀವಿ. ಅದಾದ ನಂತರ 10 ವಾರಕ್ಕೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಸೆಕೆಂಡ್ ಡೋಸ್, ಪೆಂಟಾವೆಲೆಂಟ್ ಸೆಕೆಂಡ್ ಡೋಸ್, ರೋಟಾ ವೈರಸ್ ಸೆಕೆಂಡ್ ಡೋಸ್ ಕೊಡ್ತೀವಿ. ಅದಾದ ನಂತರ 14ನೇ ವಾರಕ್ಕೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಥರ್ಡ್ ಡೋಸ್, ಪೆಂಟಾವೆಲೆಂಟ್ ಥರ್ಡ್ ಡೋಸ್, ಫ್ರ್ಯಾಕ್ಷನಲ್ ಡೋಸ್ ಆಫ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್, ಅದು ಇಂಜೆಕ್ಷನ್ ಸರ್, ಅದು ಸೆಕೆಂಡ್ ಡೋಸ್. ರೋಟಾ ವೈರಸ್ ವ್ಯಾಕ್ಸಿನ್ ಅದು ಬಾಯಿಲ್ ಕೊಡುವಂಥದ್ದು, ಅದು ಥರ್ಡ್ ಡೋಸ್. ನಿಮೋಕೋಕಲ್ ವ್ಯಾಕ್ಸಿನ್ ಸೆಕೆಂಡ್ ಡೋಸ್, ಯಾಕಂದ್ರೆ 10ನೇ ವಾರದಲ್ಲಿ ಅದೆರಡು ಬರದೇ ಇರೋದ್ರಿಂದ ಸೆಕೆಂಡ್ ಡೋಸ್ ಇಲ್ಲಾಗುತ್ತೆ. ಆಮೇಲೆ 9-12 ತಿಂಗಳು ಅಂದ್ರೆ 9 ತಿಂಗಳು ಆದ್ಮೇಲೆ ಮೀಸಲ್ಸ್ ಮತ್ತು ರುಬೆಲ್ಲ ಫಸ್ಟ್ ಡೋಸ್ ಕೊಡ್ತೀವಿ. ನಮ್ಮಲ್ಲಿ JE ವ್ಯಾಕ್ಸಿನ್ ಅನ್ನ ಮಾಡಲ್ಲ ಸರ್, ನಮ್ಮ ಜಿಲ್ಲೆಗೆ JE ವ್ಯಾಕ್ಸಿನ್ ಶೆಡ್ಯೂಲ್ ಅಲ್ಲಿ ಇಲ್ಲ, ಹಂಗಾಕೊಂಡು JE ಮಾಡಲ್ಲ ನಾವು. PCV ಬೂಸ್ಟರ್ ಅನ್ನ ಕೊಡ್ತೀವಿ, PCV ಫಸ್ಟ್ ಅಂಡ್ ಸೆಕೆಂಡ್ ಅನ್ನ ಮೊದಲು ಕೊಟ್ಟಿರ್ತೀವಿ, ಬೂಸ್ಟರ್ ಅನ್ನ ಅದಕ್ಕೆ ವರ್ಧಕ ಅಂತ ಏನ್ ಹೇಳ್ತಾರೆ ಅದನ್ನು ಕೊಡ್ತೀವಿ. ಅಟ್ ಪ್ರೆಸೆಂಟ್ ನಾವು ಹೇಳ್ಬೇಕಂತಂದ್ರೆ ಸರ್, ನಮ್ಮಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಮೀಸಲ್ಸ್ ಮತ್ತೆ ರುಬೆಲ್ಲ ಔಟ್ ಬ್ರೇಕ್ ಇದೆ. ನಮ್ಮಲ್ಲಷ್ಟೇ ಅಲ್ಲ, ಬೇರೆ ರಾಜ್ಯಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ, ಕೆಲವೊಂದ್ ಕಡೆಗೆ ಮೀಸಲ್ಸ್ ಅಟ್ ಪ್ರೆಸೆಂಟ್ ಔಟ್ ಬ್ರೇಕ್ ಇದೆ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಔಟ್ ಬ್ರೇಕ್ ಇರೋದು ಭಟ್ಕಳ ಸುತ್ತಮುತ್ತಲು ಇದೆ. ಅದಕ್ಕೆ ನಾವು ಅಲ್ಲಿ ಒನ್ ಆಫ್ ದ ಮೇನ್ ರೀಸನ್ ಅಂತಂದ್ರೆ ರುಟೀನ್ ಇಮ್ಯುನೇಷನ್ ಸ್ವಲ್ಪ ಅಲ್ಲಿ ಕಮ್ಮಿ ಇರ್ತಿರೋದು. ಕೆಲವೊಬ್ರು ರುಟೀನ್ ಇಮ್ಯುನೇಷನ್ ಗೆ ಬರಕ್ ಇಷ್ಟಪಡಲ್ಲ, ನಾವ್ ಎಷ್ಟೇ ಇದು ಮಾಡಿದ್ರು ಅವ್ರ ಅದ್ರ ಬಗ್ಗೆ ಅಷ್ಟೊಂದು ಒಂಥರ ತಾತ್ಸಾರದ ಭಾವನೆ ಇದೆ. ಬಟ್ ಸ್ಟಿಲ್ ಕೆಲವೊಂದು ಧರ್ಮದ ಮುಖಂಡರ ಜೊತೆಗೆ ಅಥವಾ ಅಲ್ಲಿ ಲೋಕಲ್ ಜನರ ಜೊತೆಗೆ ಕೆಲವೊಂದು NGOs ಜೊತೆಗೆ ಸೇರಿಸಿಕೊಂಡು ಏನು ಮೀಸಲ್ಸ್ ಮತ್ತೆ ರುಬೆಲ್ಲ ಏನಿದೆ ಇದ್ರದ್ದು ವ್ಯಾಕ್ಸಿನೇಷನ್ ಮಾಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಮತ್ತೆ ಅದ್ರ ಜೊತೆಗೂ ನಾವು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಸರ್. ಆತರ ಯಾವ್ದು ಕೇಸ್ ಬಂತಂದ್ರೆ ಅದ್ರದ್ದು ಸ್ಯಾಂಪಲ್ ತಗೊಂಡು ನಮ್ದು ಏನು NIV ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದೆ ಅಲ್ಲಿ ಕಳಿಸಿ ಮಾಡಿ ಇದು ಮೀಸಲ್ಸ್ ಹೌದು ಅಲ್ಲ ಅಂತೇಳಿ. ಯಾಕಂದ್ರೆ ಒಂದ್ ಮಗು ಬಂತಂದ್ರೆ ಅದ್ರ ಕಾಂಟ್ಯಾಕ್ಟ್ ಕೆಲವೊಂದು ಮಕ್ಕಳು ಬಂತಂದ್ರೆ ಅವ್ರಿಗೂ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ನಿಮ್ ಕಾರ್ಯಕ್ರಮದ ಮೂಲಕ ನಾನು ಹೇಳಿರೋದಿಷ್ಟೇ ಅಂತಂದ್ರೆ, ಯಾರಾದ್ರೂ ಮೀಸಲ್ಸ್ ರುಬೆಲ್ಲ ಮಾಡ್ಕೊಂಡಿಲ್ಲ ಅಂದ್ರೆ ಅಟ್ ಪ್ರೆಸೆಂಟ್ ಔಟ್ ಬ್ರೇಕ್ ಇರೋದ್ರಿಂದ ಆದಷ್ಟು ಬೇಗ ಆ ಏಜ್ ಗ್ರೂಪ್ ಆಗಿ ತಂದ್ರೆ ಫಸ್ಟ್ ಡೋಸ್ ಆಗಲಿ ಸೆಕೆಂಡ್ ಡೋಸ್ ಆಗಲಿ ಅದನ್ನ ದಯಮಾಡಿ ಬಂದು ಮಾಡ್ಕೊಳ್ಳೋ ಅಂತ ಹೇಳಿ ಎಲ್ಲ ಪಾಲಕರಲ್ಲಿ ಅವರ ಪೇರೆಂಟ್ಸ್ ಅಥವಾ ಯಾರು ಕೇರ್ ಕೇರ್ ಇದ್ದಾರೆ ಮತ್ತು ಅದೇ ರೀತಿ ನಮ್ಮ ಅಂಗನವಾಡಿ ಟೀಚರ್ಸ್ ಇವರಿಗೂ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ ಸರ್. ಈಗ ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳ ಹೆರಿಗೆ ಆಗುವಂತದ್ದು ಸಾಮಾನ್ಯ ಇತ್ತೀಚಿನ ವರ್ಷಗಳಲ್ಲಿ. ಹೆರಿಗೆ ಆದ ನಂತರ ಒಂದು 2-3 ದಿವಸ ಅವರು ಆಸ್ಪತ್ರೆಯಲ್ಲಿ ಇರಬಹುದು, ಆನಂತರ ಮನೆಗೆ ಹೋಗ್ತಾರೆ. ಇದರ ರೆಕಾರ್ಡ್ ಅನ್ನು ನಿರ್ವಹಣೆ ಮಾಡುವಂತಹದ್ದು ಯಾರು, ಈಗ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಲಸಿಕೆಯನ್ನು ಕೊಡಿಸಬೇಕು ಅಂತ ಹೇಳಿ, ಮತ್ತು ಪೋಷಕರ ಒಂದು ಜವಾಬ್ದಾರಿ ಏನು? ಸರ್, ಯೂಶ್ವಲಿ ಈಗ ಅಟ್ ಪ್ರೆಸೆಂಟ್ ನಾವು ಉತ್ತರ ಕನ್ನಡದ ಹೇಳಬೇಕಾಗಿತ್ತಂದ್ರೆ ಮನೆಯಲ್ಲಿ ಡೆಲಿವರಿ ಆಗೋದು 2 ತಾಲೂಕಲ್ಲಿ ಅಷ್ಟೇ, ಬಟ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಆಗುತ್ತೆ. ಅದು ನಮ್ಮಲ್ಲಿ ಒಂದು ಹೇಳಬೇಕಾಗಿತ್ತಂದ್ರೆ ಉತ್ತರ ಕನ್ನಡದಲ್ಲಿ ಮ್ಯಾಕ್ಸಿಮಮ್ ತಾಲೂಕು ಮಟ್ಟದ ಹಾಸ್ಪಿಟಲ್ ನಡೆಯುತ್ತೆ, PSC ನಡೆಯಲ್ಲ. ಅದೇ ನಾವು ಬೇರೆ ಜಿಲ್ಲೆಗಳಲ್ಲಿ ಕಂಪೇರ್ ಮಾಡಿದರೆ ಮ್ಯಾಕ್ಸಿಮಮ್ ಕೆಲವೊಂದ್ಸಲ PSC ಮಟ್ಟದಲ್ಲೂ ಡೆಲಿವರಿ ಆಗುತ್ತೆ, ಬಟ್ ನಮ್ಮಲ್ಲಿ ತಾಲೂಕು ಮಟ್ಟದಲ್ಲೇ ನಡೆಯುತ್ತೆ. ತಾಲೂಕು ಮಟ್ಟದಲ್ಲಿ ಡೆಲಿವರಿ ಆಯ್ತಂತಂದ್ರೆ ಸರ್, ಯೂಶ್ವಲಿ ಹುಟ್ಟಿದ ದಿಕ್ಷಣನೆ ನಮ್ದು BCG ಆಗಿರ್ಬೋದು, ಓರಲ್ ಪೋಲಿಯೋ ಆಗಿರ್ಬೋದು, HBB ಏನು ವ್ಯಾಕ್ಸಿನೇಷನ್ ಕೊಡೋದಿದೆ ಬರ್ತ್ ಡೋಸ್, ಅದನ್ನ ಇಮಿಡಿಯೇಟ್ಲಿ ಅಲ್ಲೇ ಕೊಟ್ಬಿಡ್ತು. ಫಾರ್ ಎಕ್ಸಾಂಪಲ್ BCG ಮಲ್ಟಿ ಡೋಸ್ ಬರುತ್ತೆ, ಬಟ್ ಆ ದಿವಸ ಒಂದೇ ಮಗು ಹುಟ್ಟಿತ್ತಂದ್ರೂ ಅದನ್ನ ಅದೇ ದಿವಸ ಮಾಡಿ ಮುಗಿಸ್ಬಿಡ್ತೀವಿ. ಯೂಶ್ವಲಿ 1 ವರ್ಷ ತನಕ ಮಾಡಕ್ ಅವಕಾಶ ಇದೆ, 1 ತಿಂಗಳ ಒಳಗಡೆ ಮಾಡಿದ ಡೋಸೇಜ್ ಚೇಂಜ್, ಅದು 1 ತಿಂಗಳಕ್ಕಿಂತ ಜಾಸ್ತಿ ಮಾಡಿದ್ರು ಡೋಸೇಜ್ ಚೇಂಜ್ ಆಗುತ್ತೆ. ಸ್ಟಿಲ್ ಸರ್ಕಾರದ ಪಾಲಿಸಿ ಏನಿದೆ ಅಂದ್ರೆ ಮಕ್ಕಳಿಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಬೇಕಂತ. ನಾರ್ಮಲ್ ಡೆಲಿವರಿ ಆಗಿದ್ರೆ 1-2 ಡೇಸ್ ಇರ್ತಾರೆ, ಸಿಸರಿನ್ ಆಗಿದ್ರೆ ಯೂಶ್ವಲಿ 4-5-7 ಡೇಸ್ ಗಳ ತನಕನು ಡಿಪೆಂಡ್ ಆನ್ ದ ಕೇಸ್ ಕಂಡೀಷನ್ ಮತ್ತೆ ಐ ಕಂಡೀಷನ್ ಮೇಲೆ ಮಗುವನ್ನು ಇಟ್ಕೊಂಡಿರ್ತಾರೆ. ಬ್ಲಡ್ ಸ್ಪ್ರೀಡಿಂಗ್ ಉತ್ತೇಜನ ಕೊಡ್ತೀವಿ, ಅದರ ಜೊತೆ ಇಮ್ಯುನೇಷನ್ ಗೆ ಅಟ್ ಮೋಸ್ಟ್ ಕೇರ್ ಕೊಟ್ಕೊಂಡು ಮಾಡ್ತೀವಿ, ಮತ್ತೆ ಅವ್ರ ಮನವಲ್ಸ್ಕೊಂಡು ಮಾಡ್ತೀವಿ. ಬರ್ತ್ ಡೋಸಿಗೆ ಏನು ಸಮಸ್ಯೆ ಇಲ್ಲ ಸರ್, ಅದಾದ್ಮೇಲೆ ಅವರಿಗೆ ಯಾವತ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಒಂದು ಮಾಹಿತಿ ಕೊರತೆ. ಮತ್ತೆ ಬರ್ಬೇಕಾಗತ್ತೆ. ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಾಗಿತ್ತಂದ್ರೆ ಗರ್ಭಿಣಿ ಆದ ತಕ್ಷಣ ತಾಯಿ ಕಾರ್ಡ್ ಅಂತ ಕೊಡ್ತೀವಿ. ತಾಯಿ ಕಾರ್ಡ್ ಅಲ್ಲಿ ಒಂದು ಇಮ್ಯುನೇಷನ್ ಶೆಡ್ಯೂಲ್ ಇದೆ, ಅದರಲ್ಲಿ ತಾಯಿಗೆ ಮೊದಲೇ ನಾವು ಟಿ ಟಿ ಅಂತ ಕೊಡ್ತಿದ್ವಿ, ಈಗ ಸ್ವಲ್ಪ ಚೇಂಜ್ ಆಗಿದೆ ಸರ್, ಟಿ ಡಿ ಅಂತ ಆಗಿದೆ. ತಾಯಿಗೂ ನಾವು ಡಿಪ್ತೀರಿಯಾ ಕೊಡ್ತೀವಿ, ಯಾಕಂದ್ರೆ ಡಿಪ್ತೀರಿಯಾದಿಂದ ಕೆಲವೊಂದು ತಾಯಿಯಂದಿರು ಮಾರ್ಟಾಲಿಟಿ ಮತ್ತು ಮಾರ್ಬಿಲಿಟಿ ಆಗುವಂತ ಚಾನ್ಸಸ್ ಇರೋದ್ರಿಂದ ಅದನ್ನು ಪ್ರಿವೆಂಟ್ ಮಾಡೋ ಸಲುವಾಗಿ ಈಗ ಟಿ ಟಿ ಕೊಡ್ತಿಲ್ಲ, ಟಿ ಡಿ ಕೊಡ್ತಾ ಇದೀವಿ. ಅದು ಫಸ್ಟ್ ಡೋಸ್ ಅದಾಗಿದೆ ಒಂದ್ ಮಂತ್ ಆದ ನಂತರ. ಅದಕ್ಕೆ ಯಾಕಂತಂದ್ರೆ ಯಾವುದೇ ವ್ಯಾಕ್ಸಿನ್ ಅನ್ನು ನಾವು ಕೊಟ್ಟರು, ಈಗ ನೀವು ಇಲ್ಲೂ ನೋಡಬಹುದು 6 ವಾರ 10 ವಾರ 14 ವಾರ ಒಂದು ವ್ಯಾಕ್ಸಿನ್ ಇಂದ ಇನ್ನೊಂದು ವ್ಯಾಕ್ಸಿನ್ ಮಧ್ಯದಲ್ಲಿ ಕನಿಷ್ಠ ಒಂದು ತಿಂಗಳು ನಾವು ಮಿನಿಮಮ್ ಗ್ಯಾಪ್ ಇಟ್ಟಿರ್ತೀವಿ ಆಸ್ ಪರ್ ಗವರ್ಮೆಂಟ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಪ್ರಕಾರ. ಯಾಕಂದ್ರೆ ಇದು ಕೊಟ್ಟ ನಂತರ ಅದರ ಆಂಟಿಬಾಡಿ ತಯಾರಾಗಕ್ಕೆ ಒಂದು ತಿಂಗಳು ಹಿಡಿಯುತ್ತೆ. ನಾವು ಮಧ್ಯದಲ್ಲಿ ಇಮಿಡಿಯೇಟ್ ಇನ್ನೊಂದು ವ್ಯಾಕ್ಸಿನ್ ಕೊಟ್ಬಿಟ್ರೆ ಅದು ಹಳೆ ವ್ಯಾಕ್ಸಿನ್ ಅದು ಆಂಟಿಬಾಡಿ ತಯಾರಾಗುವಂತದ್ದು ಏನ್ ಚಾನ್ಸಸ್ ಇರುತ್ತೆ ಅದು ಕಡಿಮೆ ಆಗುತ್ತೆ. ಅದನ್ನು ಪ್ರಿವೆಂಟ್ ಮಾಡೋ ಸಲುವಾಗಿ ಅದನ್ನು ಕೊಡ್ತೀವಿ. ತಾಯಿಗೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಡೋಸ್ ಟಿ ಡಿ ಪ್ರೆಗ್ನೆಂಟ್ ಆಗಿದ ತಕ್ಷಣ ಕೊಡ್ತೀವಿ. ಯೂಶಲಿ 3 ತಿಂಗಳಿಗೆ ಗೊತ್ತಾಗುತ್ತೆ, 3 ತಿಂಗಳ ಒಳಗಡೆ ಗೊತ್ತಾದ್ರೂ ಕೊಡ್ತೀವಿ. ಯಾಕಂದ್ರೆ ಕೆಲವೊಂದ್ಸಲ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟಿಲ್ ಟಿ ಟಿ ಅನ್ನ ನಾವು ಇಮಿಡಿಯೇಟ್ಲಿ ಕೊಡ್ತೀವಿ. ಅದಾಗಿದೆ 1 ತಿಂಗಳ ನಂತರ ಇನ್ನೊಂದು ಡೋಸ್ ಅನ್ನ ಕೊಡಕ್ಕೆ ಇದು ಮಾಡ್ತೀವಿ. ಕೊನೆಗೆ ಅವರು 3 ವರ್ಷದ ಒಳಗಡೆ ಇನ್ನೊಂದ್ಸಲ ಪ್ರೆಗ್ನೆಂಟ್ ಆದ್ರೆ ಆ ಟೈಮ್ಗೆ ಬೂಸ್ಟರ್ ಕೊಡ್ತೀವಿ, ರೆಗ್ಯುಲರ್ ಡೋಸ್ ಅನ್ನ ಕೊಡಲ್ಲ. ಈಗ ಇಷ್ಟು ಸರಿ ಈ ಲಸಿಕೆಯನ್ನ ಕುಡಿಸುವುದಕ್ಕೆ ಹಿಂಜರಿತ ಇರಬಹುದು ಅಥವಾ ಯಾವುದೋ ಒಂದು ಮೂಢನಂಬಿಕೆ ಇರಬಹುದು ಅಥವಾ ಇಂಜೆಕ್ಷನ್ ಕೊಟ್ಟರೆ ಮತ್ತೆ ಜ್ವರ ಬರ್ತದೆ ಅಥವಾ ಇನ್ನೇನೋ ಸಮಸ್ಯೆ ಬರ್ತದೆ ಅಂತ ಹೇಳಿ, ಇದೆಲ್ಲ ಹೇಗೆ ಅದನ್ನ ಸರಿಪಡಿಸುವಂತಹದ್ದು? ಸರ್, ಈಗ ಯಾವುದೇ ಒಂದು ಇಂಜೆಕ್ಷನ್ ಕೊಟ್ಟಾಗ ಜ್ವರ ಬರೋದು ವೆರಿ ಕಾಮನ್ ಸರ್. ನಮ್ಮಲ್ಲಿ ಒಂದು ಪಾಲಿಸಿ ಇದೆ ಈಗ AFI ಅಂತ. ಈಗ ಇಂಜೆಕ್ಷನ್ ಕೊಡಿಸಿದ ನಂತರ ಏನಾದರೂ ಒಂದು ಸಮಸ್ಯೆ ಆಯ್ತಂತಂದ್ರೆ ಅದನ್ನು ರಿಪೋರ್ಟ್ ಮಾಡೋದಾಯ್ತು. ರಿಪೋರ್ಟಿಂಗ್ ಹೆಂಗಾಗತ್ತಂದ್ರೆ ಒಂದು ಅಂಗನವಾಡಿ ಟೀಚರ್ಸ್, ಒಂದು ಆಶಾ ವರ್ಕರ್, ಒಂದು ಏರಿಯಾದ PHCO ಅಂದ್ರೆ ಸಿಸ್ಟರ್ಗಳು ಇನ್ನು ಮನೆಗೆ ಬರ್ತಾರೆ ಅವರು, ಅಥವಾ ಹಾಸ್ಪಿಟಲ್ ಅಲ್ಲಿರುವಂತಹ ಸ್ಟಾಫ್ ನರ್ಸ್ ಇರ್ಬೋದು, ಫಾರ್ಮಾಸಿಸ್ಟ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಈಗೆಲ್ಲ ಆನ್ಲೈನ್ ದಲ್ಲಿ ಪೋರ್ಟಲ್ ಮುಖಾಂತರನೇ ಎಂಟ್ರಿ ಆಗುತ್ತೆ. ಎಲ್ಲೇ ಒಂದ್ ಕಡೆ ಏನಾದ್ರು ಆಗಿತ್ತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್ ಮಾಡಿದ್ರೆ ಸ್ವಲ್ಪ ಗಂಟು ಬಂತು, ಜ್ವರ ಬಂತು, ಅದನ್ನ ಮೈನರ್ ಇವೆಂಟ್ಸ್ ಅಂತ ತಗೊಂತೀವಿ. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಸಿರಿಂಜಸ್ ಎಲ್ಲ ಕಾಸ್ಕೊಂಡು ಮಾಡುವಂತದ್ದಿತ್ತು, ಈಗೆಲ್ಲ ಡಿಸ್ಪೋಸಿಬಲ್ ಸಿರಿಂಜ್ ಬಂದಿದೆ. ಹಂಗಾಕೊಂಡು AFI ಆಗುವಂತ ಚಾನ್ಸಸ್ ಬಹಳ ಕಡಿಮೆ. ಬಟ್ ಸ್ಟಿಲ್ ಏನೇ ಆಗಿತ್ತಂದ್ರು ಅದಕ್ಕೊಂದು ಫಾಲೋ ಅಪ್ ಇರುತ್ತೆ, ಮತ್ತೆ ಅದನ್ನ ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡೋದು ನಮ್ಮವ್ರದ್ದು ಆದ್ಯ ಕರ್ತವ್ಯ, ಮತ್ತೆ ಅದನ್ನ ನಾವು ಎಲ್ಲಾದರೂ ತಪ್ಪಾಗಿತ್ತಂದ್ರೆ ಅದನ್ನ ರೆಕ್ಟಿಫೈ ಮಾಡ್ತೀವಿ, ಮತ್ತೆ ಅದನ್ನ ಮೇಲಿಂದ ಕೆಳ ತನಕನೂ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಆತರ ಏನೂ ಆಗಲ್ಲ ತರ ನೋಡ್ತೀವಿ. ಯಾಕಂದ್ರೆ ಈಗ ಎಲ್ಲರಿಗೂ ನಾವೇನಂತೀವಿ ಅಂದ್ರೆ 1-2 ಮಕ್ಕಳಿಗೆ ಆಪರೇಷನ್ ಮಾಡ್ಕೊ ಅಂತ ಹೇಳ್ತೀವಿ, ಆಗ ನಮ್ಮ ಕರ್ತವ್ಯ ಜಾಸ್ತಿ ಆಗುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಆ 2 ಹುಟ್ಟಿದಂಥ ಮಕ್ಕಳು ಆರೋಗ್ಯವಾಗಿದ್ದು ಅವರು ತಮ್ಮ ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡ್ತಾರ, ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ. ಹಂಗಾಕೊಂಡು ಅದ್ರ ಬಗ್ಗೆ ಇದು ಮಾಡ್ತೀವಿ. ಈಗ ಜಿಲ್ಲೆಯಲ್ಲಿ ವಾಸ್ತವ್ಯ ಇರುವಂತಹ ಮಕ್ಕಳಿಗೆ ಆಯ್ತು, ಈಗ ವಲಸೆ ಕಾರ್ಮಿಕರ ಮಕ್ಕಳೆಲ್ಲ ಇರ್ತಾರಲ್ಲ, ಅವರಿಗೆ ಈ ಒಂದು ಲಸಿಕೆಯನ್ನು ಕೊಡುವಂತಹ ಜವಾಬ್ದಾರಿ ಯಾರ್ದು? ಈಗ ಸರ್, ಫೀಲ್ಡ್ ಅಲ್ಲಿ ಅಂತಂದ್ರೆ ಎವ್ರಿ 500 ಜನಸಂಖ್ಯೆ ಒಂದು ಅಂಗನವಾಡಿ ಇರುತ್ತೆ, ಎವ್ರಿ 1000 ಜನಸಂಖ್ಯೆ ಒಂದು ಆಶಾ ವರ್ಕರ್ ಇರ್ತಾರೆ. ಯೂಶಲಿ ಅವರು ಅಲ್ಲಿ ಲೋಕಲ್ ಜನನೇ ಇರ್ತಾರೆ, ಅದ್ಬಿಟ್ಟು ನಮ್ಮ PSCOಗಳು ಇರ್ತಾರೆ. ಅದ್ಬಿಟ್ಟು ಪ್ರತಿ 5,000, 10,000, 15,000 ಜನಸಂಖ್ಯೆಗೆ ಒಂದು ಆಸ್ಪತ್ರೆ PSC ಇರುತ್ತೆ. ಅದಾದ ನಂತರ ತಾಲೂಕು ಮಟ್ಟದ ಆಸ್ಪತ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ. ಕೆಲವೊಂದು ಕಡೆಗೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ CHCಗಳಂತೆಲ್ಲ ಅದಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಸರ್ವೆ ರಿಜಿಸ್ಟರ್ ಇರುತ್ತೆ, ಯಾರಾದ್ರೂ ಬಂದ್ರು ಹೋದ್ರು ಅಂತಂದ್ರೆ ಎಂಟ್ರಿ ಆಗುತ್ತೆ. ಯೂಶಲಿ ಬಂದ್ರಂದ್ರೆ ಅಂಗನವಾಡಿ ಟೀಚರ್ಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಅಲ್ಲಿ ಮಾತಾಡಬೇಕಾದ್ರೆ ನಾವು ಏನು ವಾರದ ಸಭೆ ಅಂತ ಮಾಡ್ತೀವಿ ಅಥವಾ ಗುಂಪು ಸಭೆ ಅಂತ ಮಾಡ್ತೀವಿ, ಅದು ಯಾರಾದ್ರೂ ಬಂದ್ರು ಮಕ್ಕಳು ಹೋದ್ರು ಅಂತ ಗೊತ್ತಾಗುತ್ತೆ. ಈಗ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳೋಕೆ ಅದೇ ಏರಿಯಾದವ್ರು ಬರಲೇಬೇಕಂತೇನಿಲ್ಲ, ಯಾರಾದ್ರೂ ಬಂದು ಮಾಡ್ಕೊಂಡು ಹೋಗಬಹುದು. ಈಗ ಬೇರೆ ಊರಿಂದ ಬಂದಿರ್ತಾರೆ ಕಾರ್ಮಿಕ? ಹೌದು ಸರ್, RCH ಪೋರ್ಟಲ್ ಇರುತ್ತೆ, ಆ ಪೋರ್ಟಲ್ದಲ್ಲಿ ನಂಬರ್ ಇರುತ್ತೆ, ಇವರು ಅವ್ರ ಸಿಸ್ಟಮ್ ಎಲ್ಲ ಓಪನ್ ಮಾಡ್ಕೊಂಡು ಯಾವ್ದು ಮಾಡಿದ್ದಾರೆ ಅಂತ ಹೇಳಿ ತೆಗೆದ್ಬಿಟ್ರೆ ಯಾವ್ದಾಗಿದೆ ಯಾವ್ದಾಗಿಲ್ಲ ಅಂತ ಗೊತ್ತಾಗುತ್ತೆ. ಯೂಶಲಿ ತಾಯಂದಿರಿಗೂ ಅಥವಾ ಯಾರಾದ್ರೂ ಕರ್ಕೊಂಡ್ ಬಂದಿರ್ತಾರಲ್ಲ ಆ ಟೈಮಿಗೆ ಅವರು ಹೇಳ್ತಾರೆ ಇಂತಿಂತ ಈ ವರ್ಷಕ್ಕೆ ಹಾಕಿದೆ ಅಂತ. ನಮ್ಗೆ ಕೊನೆಗೆ ಕೆಲವೊಂದು ಸೈಟ್ಸ್ ಇರುತ್ತೆ ಸರ್, ತೋಳಿನ ಮೇಲೆ ಹಾಕಿದಾರೋ ತೊಡೆ ಮೇಲೆ ಮಾಡಿದ್ದಾರೋ ಅಂದ್ರೆ ಗೊತ್ತಾಗುತ್ತೆ, ಲೆಫ್ಟ್ ಸೈಡ್ ಮಾಡಿದ್ರೆ ಏನಿರ್ಬೋದು, ರೈಟ್ ಸೈಡ್ ಮಾಡಿದ್ರೆ ಏನಿರ್ಬೋದು ಅಂತ ಎಲ್ಲ ಅದ್ರ ಮೂಲಕ ನಾವು ಐಡೆಂಟಿಫೈ ಮಾಡಕ್ಕೆ ಇದು ಮಾಡ್ತೀವಿ. ಕೆಲವೊಂದು ಕಡೆಗೆ ಕಬ್ಬು ಕಡಿಯಕ್ಕೆ ಮಾಡಕ್ಕೆಲ್ಲ ಈ ಮಹಾರಾಷ್ಟ್ರದಿಂದಲೇ ಕೆಲವೊಂದು ವಲಸೆ ಕಾರ್ಮಿಕರೆಲ್ಲ ಬಂದಿರ್ತಾರಲ್ಲ ಅವರು ಏನು ವ್ಯಾಕ್ಸಿನೇಷನ್ ಮಾಡಿರಲ್ಲ, ಹಂಗೆ ತಂದ್ರು ನಮ್ಮಲ್ಲಿ ಕೆಲವೊಂದು ಭಯ ಇದೆ. ಅಂದ್ರೆ ಏನು ಮಾಡಿಸ್ಕೊಂಡೆ ಬಂದ ಮಕ್ಕಳಿದ್ರು ಯಾವ ವ್ಯಾಕ್ಸಿನ್ ಅನ್ನ ಯಾವ ಟೈಮಿಗೆ ಕೊಡ್ಬೇಕು ಅನ್ನೋದೊಂದು ಇದೆ. ಅದರದ್ದು ನಾವು ಪ್ರತಿಯೊಂದು ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ಹಂಗಾಗಿ ಅವ್ರಿಗೆ ಏನಾದ್ರೂ ಡೌಟ್ ಇತ್ತಂತಂದ್ರೆ ನಮ್ಮ ಏನ್ ಸೆಂಟ್ರಲ್ ಯೂನಿಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ ವ್ಯಾಕ್ಸಿನ್ ಅನ್ನ ಯಾವ ಕೊಡಬೇಕು ಅನ್ನೋಂಥದ್ದನ್ನ ವಿಚಾರ ಮಾಡ್ಕೊಂಡು ಅದನ್ನ ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಅದಾದ ನಂತರ 1 ತಿಂಗಳು ಬಿಟ್ಕೊಂಡು ಅದು ಯಾವಾಗ ಬರಬೇಕು ಅಂತೇಳಿ ಕೆಲವೊಂದು ವ್ಯಾಕ್ಸಿನ್ಗೆ ಇದೆ, ಎಷ್ಟು ತನಕನೂ ಮಾಡಿಸಬಹುದು ಅಂತ ಇದೆ. ಅದಾದ ನಂತರ ಮಾಡಿದ್ರೆ ಅದು ಯೂಸ್ ಇರಲ್ಲ, ಹಂಗಾಕೊಂಡು ಅದನ್ನ ಖಾತ್ರಿಪಡಿಸ್ಕೊಂಡು ಮಾಡಿಸ್ಕೊಳಿಸ್ತೀವಿ ಸರ್. ಅದು ಯಾವುದೇ ರಾಜ್ಯ ಇರ್ಬೋದು, ಎಲ್ಲಿಂದ ಬಂದ್ರೂ ಮಾಡ್ತೀವಿ. ಭಟ್ಕಳದ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಮೀಸಲ್ಸ್ ಮತ್ತು ರುಬೆಲ್ಲ ಇದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಗುರುತಿಸಲಾಗಿದೆ ಅಂತ ಹೇಳಿ, ಇದ್ರ ಒಂದು ಚಿಹ್ನೆಗಳು ಯಾವತ್ತಿರ್ತವೆ, ಏನೇನು ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ ಮಕ್ಕಳ ಸರ್? ಮಕ್ಕಳಲ್ಲಿ ಫೀವರ್ ವಿತ್ ನಮಗೆ ಅದನ್ನು ಈ ಸ್ಟೂಲ್ ಇರುತ್ತಲ್ಲ ಅದನ್ನು ಇದು ಮಾಡ್ಕೊಂಡು 14 ದಿವಸ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡ್ತಾ ಅದಕ್ಕೆ ಏಫ್ ಅಂದರೆ ಅಕ್ಯೂಟ್ ಫ್ಲೆಸಿಡ್ ಪ್ಯಾರಾಲಿಸಿಸ್ ಅಂತ ಇದ್ದರೆ ಅದನ್ನು ಮಾಡ್ತೀವಿ. ಈಗ ಮೀಸಲ್ಸ್ ರುಬೆಲ್ಲ ಇತ್ತಂತಂದರೆ ನಾವು ವೈರಾಲಜಿ ಮತ್ತು ಸೀರಾಲಜಿ ಅಂತ ಎರಡು ಸ್ಯಾಂಪಲ್ ಅಂತ ತೆಗಿತೀವಿ. ಒಂದರಲ್ಲಿ ಬ್ಲಡ್ ಅಂತ ತೆಗಿತೀವಿ, ಇನ್ನೊಂದರಲ್ಲಿ ಥ್ರೋಟಿಂದ ಸ್ಯಾಂಪಲ್ ತೊಗೊಂಡ್ಕೊಂಡು ಆ ಕಲ್ಚರ್ ಮೀಡಿಯಾದಲ್ಲಿ ಅದನ್ನು ಕೋಲ್ಡ್ ಬಾಕ್ಸಲ್ಲಿ ಇಟ್ಕೊಂಡು ಮೊದಲೆಲ್ಲ ನಾವೇ ಸ್ವಂತ ಕೊಡ್ತಾ ಇದ್ವಿ, ಈಗ ಕೊರಿಯರ್ ಮುಖಾಂತರವಾಗಿ ಅದನ್ನು ಸ್ವೀಕರಿಸ್ತಾರೆ ಬೆಂಗಳೂರಿಗೆ, ಅಲ್ಲಿ ಕಳಿಸಿ ಅದನ್ನು ಟೆಸ್ಟ್ ಮಾಡ್ತೀವಿ. ಆ ಥರ ಏನಾದರೂ ಪಾಸಿಟಿವ್ ಬಂತಂದರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಟ್ರೀಟ್ಮೆಂಟು ಕೊಟ್ಕೊಂಡು ಕಂಡೀಷನ್ ಸಬ್ಸೈಡ್ ಆದಮೇಲೆ ವ್ಯಾಕ್ಸಿನೇಷನ್ನ ಏನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಅದನ್ನು ಕಂಟ್ರೋಲ್ ಬರೋ ಥರ ನೋಡ್ಕೊತೀವಿ. ಈ ವೈರಸ್ ಅಥವಾ ವೈರಾಣು ಹರಡುವಂಥ ವಿಧಾನ ಹೇಗೆ? ಕಾಂಟ್ಯಾಕ್ಟಿಂದ ಬರಬಹುದು, ಇಲ್ಲ ಅಂತಂದರೆ ಬಯಲು ಶೌಚಾಲಯ ಅಂತ ಈಗ ಕಡಿಮೆ ಆಗಿದೆ ಸರ್. ಶೌಚಾಲಯದಿಂದ ಬರುವಂತದ್ದು ಪೋಲಿಯೋ ಸರ್. ನಾವು ಏನು ಪಲ್ಸ್ ಪೋಲಿಯೋ ಅಂತ ಮಾಡ್ತಾ ಇದ್ದೀವಿ, ಪೋಲಿಯೋ ಅಂತಾನೇ ಅಲ್ಲ, ಯಾವ್ದಾದ್ರು ವೀಕ್ನೆಸ್ ಆಫ್ ಅಪರ್ ಲಿಂಬ್ ಆಗಿರಲಿ ಲೋಬರ್ ಲಿಂಬ್ ಆಗಲಿ ಯಾವ್ದಿತ್ತಂದ್ರೂ ಇಮಿಡಿಯೇಟ್ಲಿ ಸ್ಟೂಲ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಟೆಸ್ಟ್ ಮಾಡೋದಾಗಿರಲಿ ಫಾಲೋ ಅಪ್ ಮಾಡೋದಾಗಲಿ ಅದನ್ನೆಲ್ಲ ಮಾಡ್ತೀವಿ. ಮೀಸಲ್ಸ್ ಎಲ್ಲ ಹೇಗೆ ಹರಡ್ತದೆ? ಮೀಸಲ್ಸ್ ಅಂದ್ರೆ ಕೆಮ್ಮಿಂದ ಅಥವಾ ಗಾಳಿಯಿಂದ ನೇಸಲ್ ಡ್ರಾಪ್ಲೆಟಿಂದ ಆ ಥರ ಹರಡುತ್ತೆ. ಕಾಂಟ್ಯಾಕ್ಟ್ ಬಂತು ಅಥವಾ ಆ ಏರಿಯಾದಲ್ಲಿ ಆ ಥರ ಮಗು ಇತ್ತು ಕಾಂಟ್ಯಾಕ್ಟ್ ಇತ್ತು ಇನ್ನೊಂದು ಹೆಲ್ದಿ ಮಗು ಬಂತಂದ್ರೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸರ್. ವಿಶ್ವ ಲಸಿಕಾ ಕಾರ್ಯಕ್ರಮ April 24-30 ನಡೀತಾ ಇದೆ ಸರ್. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಸರ್? ಒಂದು ನಾವು ಈ ಎಟ್ ಪ್ರೆಸೆಂಟ್ ಮೇನ್ ಫೋಕಸ್ ಕೊಡ್ತಾ ಇರೋದಂದ್ರೆ MR ಏನು ಔಟ್ ಬ್ರೇಕ್ ಆಗಿದೆ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಆ ಏರಿಯಾದಲ್ಲಿ ಇರುವಂತ ಅಥವಾ ಅದಕ್ಕೆ ಅಡ್ಜಾಯ್ನಿಂಗ್ ಆಗಿರುವಂತ ಏರಿಯಾದಲ್ಲಿ ಫಸ್ಟ್ ವ್ಯಾಕ್ಸಿನೇಷನ್ ಅನ್ನ ಒಂದು ಮಾಡ್ಬೇಕಂತೇಳಿ. ಕೊನೆಗೆ ಕೇಸ್ ನಿಮ್ಗೆ ಹೇಳ್ದಂಗೆ ಈಗ ಆ ತರ ಕೇಸ್ ಇತ್ತಂತಂದ್ರೆ ಅದು ಹೌದು ಅಲ್ಲ ಅಂತೇಳಿ ಫೀವರ್ ವಿತ್ ರ್ಯಾಶಸ್ ಬಹಳಷ್ಟು ಕಡೆ ಕಂಡೀಷನ್ ದಲ್ಲೂ ಬರುತ್ತೆ. ಇದು ಮೀಸಲ್ಸ್ ರುಬೆಲ್ಲ ಹೌದು ಅಲ್ಲ ಅಂತ ಫಸ್ಟ್ ಮಾಡೋದಾಗಿರ್ಲಿ. ಆನಂತರ ಪೇರೆಂಟ್ಸ್ ಗೆ ಮನವೊಲಿಸುವಂತ ಒಂದು ಮೇನ್ ಕಾರ್ಯಕ್ರಮ, ಯಾಕಂದ್ರೆ ಅವರು ಇಷ್ಟಪಡದೆ ನಾವು ಅವ್ರ ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ. ಕೊನೆಗೆ ಅದರದ ಸಾಧಕ ಬಾಧಕಗಳೇನಿದೆ ನಾವು ಎರಡು ವಿಷಯವನ್ನು ಹೇಳ್ತೀವಿ, ಏನಾದ್ರೆ ಏನಾಗುತ್ತೆ ವ್ಯಾಕ್ಸಿನ್ ಮಾಡೋದ್ರಿಂದ ಅನುಕೂಲ ಏನು ಅಂತ ಹೇಳೋದನ್ನ, ಬಟ್ ಡಿಸಿಷನ್ ಅನ್ನ ಅವರಿಗೇನೆ ಬಿಡಬೇಕಾಗತ್ತೆ. ಈ ತರ ಒಂದು ಇದಿದೆ. ಅಂದ್ರೆ ಈಗ ಲಸಿಕೆಯಿಂದ ತಪ್ಪಿಸಿಕೊಂಡಂತಹ ಮಕ್ಕಳಲ್ಲಿ ಮುಂದೆ ಏನು ಗಂಭೀರ ಸಮಸ್ಯೆಗಳು ಬರಬಹುದು ಅಂತ ಸರ್? ಮೀಸಲ್ಸ್ ಬಂತಂತಂದ್ರೆ ಒಂದು ಇಮ್ಯುನಿಟಿ ಡೌನ್ ಆಗಿ ಏನೇನು ಕಾಯಿಲೆಗಳು ಬರಬಹುದು ಎಲ್ಲವೂ ಬರಬಹುದು, ಮತ್ತೆ ಆ ಮಕ್ಕಳ ಬೆಳವಣಿಗೆ ಕುಂಠಿತವಾಗುತ್ತೆ, ಮತ್ತೆ ಬೇರೆ ರೋಗಗಳು ಬರೋಂತ ಚಾನ್ಸಸ್ ಇರುತ್ತೆ. ನಾವು ಇಮ್ಯೂನ್ ಕಾಂಪ್ರಮೈಸ್ ಅಂತೀವಿ. ಒಂದು HIV ಬಂದಾಗ HIV ಇಂದ ಏನು ಸಮಸ್ಯೆ ಆಗಲ್ಲ, ಬೇರೆ ಬೇರೆ ಕಾಯಿಲೆ ಬಂದು ಇಮ್ಯೂನ್ ಕಾಂಪ್ರಮೈಸ್ ಸ್ಟೇಟ್ನಿಂದ ಯಾವ ತರ ಸಮಸ್ಯೆ ಆಗುತ್ತೆ. ಅದೇ ರೀತಿ ಮಕ್ಕಳಲ್ಲಿ ಮೀಸಲ್ಸ್ ಬಂತಂದ್ರೆ ಮಕ್ಕಳ ಇಮ್ಯುನಿಟಿ ಟೋಟಲಿ ಹಾಳಾಗಿ ಬಹಳ ಸಮಸ್ಯೆ ಆಗುತ್ತೆ. ಆ ಮಗು ಮುಂದೆ ಬೆಳವಣಿಗೆ ಆಗಲಿ ಅಥವಾ ಮಾರ್ಟಾಲಿಟಿ ಮಾರ್ಬಿಲಿಟಿ ಎರಡೂ ಜಾಸ್ತಿ ಆಗಿರೋದ್ರಿಂದ ಮೀಸಲ್ಸ್ ಬಗ್ಗೆ ಮತ್ತೆ ಮೀಸಲ್ಸ್ ಮತ್ತು ರುಬೆಲ್ಲ ಬಗ್ಗೆ ನಾವು ಗಮನ ಕೊಡೋದು ಅತ್ಯವಶ್ಯಕವಾಗಿದೆ ಸರ್. ಅಂದ್ರೆ ಈಗ ಈ ಲಸಿಕಾ ಕಾರ್ಯಕ್ರಮ ಎನ್ನುವಂಥದ್ದು ವೈಯಕ್ತಿಕವಾಗಿ ಒಬ್ಬೊಬ್ಬ ಮಗುವಿಗೆ ಸಂಬಂಧಪಟ್ಟಂತಹದ್ದು ಅಥವಾ ಸಾರ್ವತ್ರಿಕವಾಗಿ ಇಡೀ ಸಮಾಜಕ್ಕೆ ಸಂಬಂಧಪಟ್ಟಂತಹದ್ದು ಸರ್? ಇಲ್ಲಿ ಒಂದು ಮಗುಗಂತಲ್ಲ, ಜಿಯೋಗ್ರಾಫಿಕಲ್ ಏನ್ ಏರಿಯಾ ಇದೆ ಅಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಇದರ ಲಾಭ ಜವಾಬ್ದಾರಿ ಇದೆ. ಹೌದು, ಕೆಲವೊಂದ್ಸಲ ಏನ್ ಅನ್ಕೊಂತಾರಂದ್ರೆ ತಾಯಿದೇ ಜವಾಬ್ದಾರಿ ಬಹಳ ಅಂತ ಆಗತ್ತೆ. ನನಗನ್ಸಿದ ಮಟ್ಟಿಗೆ ತಂದೆದು ಜವಾಬ್ದಾರಿ ಇದೆ, ಮನೆಯಲ್ಲಿರುವಂತಹ ಪ್ರತಿಯೊಬ್ಬರದು ಆ ಮಗುವಿಗೆ ರಕ್ಷಣೆಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಕ್ಕೆ ಎಲ್ಲರೂ ಇದು ಮಾಡಿದ್ರಂದ್ರೆ ಇದಾಗುತ್ತೆ. ಯೂಶಲಿ ನಾವು ನೋಡ್ತೀವಿ ಏನಂತಂದ್ರೆ ತಾಯಿ ಒಂದೇ ಜವಾಬ್ದಾರಿ ತರ ಮಾಡಿ ಬರೋದಾಗತ್ತೆ, ತಂದೆದು ಈಕ್ವಲಿ ಜವಾಬ್ದಾರಿ ಇದೆ. ಮನೆಯವರು ಎಲ್ಲರೂ ಸೇರ್ಕೊಂಡು ಯಾವ ಟೈಮಿಗೆ ಏನೇನು ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಲಕ್ಷ್ಯ ಕೊಟ್ಕೊಂಡು ಇಮಿಡಿಯೇಟ್ಲಿ ಮಾಡಿಸಿದ್ರಂತಂದ್ರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲ ಆಗುವಂತದ್ದಾಗತ್ತೆ. ಹಂಗಾಗಿ ಈಗ ನೀವು 8-10 ಲಸಿಕೆಗಳ ಬಗ್ಗೆ ಹೇಳಿದ್ರಿ, ಇವೆಲ್ಲವನ್ನು ಕೂಡ ಕಂಪಲ್ಸರಿ ಆಗಿ ಮಾಡಲೇಬೇಕು ಅಥವಾ ಕೆಲವೊಂದ ಸ್ಕಿಪ್ ಮಾಡಬಹುದು? ಇಲ್ಲ ಸರ್, ಕಂಪಲ್ಸರಿ. ಇವಷ್ಟು ನಮ್ದು ನ್ಯಾಷನಲ್ ಏನು ಇಮ್ಯುನೈಸೇಷನ್ ಪಾಲಿಸಿ ಇದೆ, ಅದರಲ್ಲಿ ಬರುತ್ತೆ. ಕೊನೆಗೆ ಇದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಬಂದ್ರೂ ನಾವು ಕೊಡ್ತೀವಿ. ಅದಾದ ನಂತರ ಸರ್ ನಾವು 5 ವರ್ಷದವರಿಗೆ DPT ಬೂಸ್ಟರ್ ಕೊಡ್ತೀವಿ ಸರ್. ಯೂಶಲಿ 5-6 ವರ್ಷ ಅಂದ್ರೆ ಯೂಶಲಿ ಅವರು ಒಂದೇ ಅಂಗನವಾಡಿಲಿ ಇರ್ತಾರೆ, ಇಲ್ಲ ಅಂದ್ರೆ 1ನೇ ಕ್ಲಾಸಲ್ಲಿ ಇರ್ತಾರೆ, ಆ ಟೈಮಿಗೆ ಒಂದು ಕೊಡ್ತೀವಿ. ಆಮೇಲೆ 10ನೇ ವರ್ಷಕ್ಕೆ TD, ನಿಮ್ಗೆ ಹೇಳ್ದಂಗೆ ಟೆಟ್ನಸ್ ಮತ್ತೆ ಅಡಲ್ಟ್ ಡಿಪ್ತೀರಿಯಾದ ಏನು ವ್ಯಾಕ್ಸಿನ್ ಇದೆ ಅದನ್ನು ಕೊಡ್ತೀವಿ. ಆಮೇಲೆ 16 ವರ್ಷಕ್ಕೂ 1 TD ಕೊಡ್ತೀವಿ. ಹಂಗಕ್ಕೊಂಡು ನಾವು ಅಪ್ ಟು 16 ವರ್ಷ ತನಕನು ಈ ಮಕ್ಕಳ ಫಾಲೋಅಪ್ ಅನ್ನ ಮಾಡ್ತೀವಿ. ನಮ್ಮಲ್ಲಿ ಸ್ಕೂಲಲ್ಲೇನು ಹೋಗಿ ಏಜ್ ಗ್ರೂಪಿನ ಏನು ಮಕ್ಕಳಿದಾರೆ ಕೆಲವೊಂದ್ಸಲ ಯಾರಾದ್ರೂ ಮಿಕ್ಸ್ ಆಗಿರ್ತಾರೆ ಅವರಿಗೆ ಬಂದು ಮಾಡ್ಕೊಂತೀವಿ. ಇದರಲ್ಲಿ 2 ತರ ಇದೆ ಸರ್. ಒಂದು ಓಪನ್ ವಾಯಲ್ ಪಾಲಿಸಿ ಅಂತ ಇದೆ. ಕೆಲವೊಂದು ವ್ಯಾಕ್ಸಿನ್ ಅನ್ನ ನಾವು ಕನ್ಸ್ಟ್ರಕ್ಟ್ ಅಂದ್ರೆ ಕೆಲವೊಂದು ಸೊಲ್ಯೂಷನ್ ಹಾಕಿ ರೆಡಿ ಮಾಡಿದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ BCG ಆಯ್ತು, ಮೀಸಲ್ಸ್ ರುಬೆಲ್ಲ ವ್ಯಾಕ್ಸಿನ್ ಇದೆ, ಅದನ್ನ ಲೈವ್ ವ್ಯಾಕ್ಸಿನ್ಸ್ ಇರುತ್ತೆ. ಹಂಗಕೊಂಡು ಅದನ್ನ ಈಗ ಒಂದೇ ಮಗು ಇದ್ರು ಒಂದ್ಸಲ ಓಪನ್ ಮಾಡಿದಂದ್ರೆ ಅದನ್ನ ಡಿಸ್ಕಾರ್ಡ್ ಮಾಡ್ತೀವಿ. ಇನ್ನೊಂದು ಕೆಲವೊಂದೆಲ್ಲ ವ್ಯಾಕ್ಸಿನ್ ಬರುತ್ತೆ, ಅದು ಓಪನ್ ವೈಲ್ ಪಾಲಿಸಿ ಅಂಡರ್ ಬರುತ್ತೆ. ಅಂದ್ರೆ ಒಂದ್ಸಲ ಇವತ್ತು ಓಪನ್ ಮಾಡಿದ್ವಿ ಅಂದ್ರೆ ಇವತ್ತಿನ ಡೇಟು ಮತ್ತೆ ಟೈಮ್ ಎಲ್ಲ ಹಾಕಿಟ್ರೆ ಅಪ್ ಟು 28 ಡೇಸ್ ತನಕ ನಾವು ಯೂಸ್ ಮಾಡೋಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಅವಕಾಶ ಇದೆ. ಆ ಥರ ಅದನ್ನ ನೋಡಿಕೊಂಡು ಕೊನೆಗೆ ಅದಕ್ಕೆ ಮೇಂಟೈನ್ ಮಾಡೋದಕ್ಕೇನೆ ಸಪ್ರೇಟ್ ಸ್ಟಾಫ್ ಇದ್ದಾರೆ. ನಂತರ ನಮ್ದು ಈಗ EVN ಅಂತ ಒಂದು ಹೊಸ ಪಾಲಿಸಿ ಇದೆ ಸರ್. ಅದ್ರ ಪ್ರಕಾರ ಫ್ರಿಜ್ ಅಲ್ಲಿ ಏನಾದರೂ ಟೆಂಪರೇಚರ್, ಫ್ರಿಜ್ ಅಂದ್ರೆ 2 ತರ ಬರುತ್ತೆ ಸರ್. ಒಂದು ILR ಬರುತ್ತೆ, ಐಸ್ಲ್ಯಾಂಡ್ ರೆಫ್ರಿಜರೇಟರ್ ಅಂತ ಒಂದು ಬರುತ್ತೆ. ಬರುತ್ತೆ, ಒಂದು ಡೀಪ್ ಫ್ರೀಜರ್ ಅಂತ ಬರುತ್ತೆ. ಐಸ್ಲ್ಯಾಂಡ್ ರೆಫ್ರಿಜರೇಟರ್ ಅಲ್ಲಿ ಯಾವ್ಯಾವ ವ್ಯಾಕ್ಸಿನ್ ಎಲ್ಲಿ ಇಡಬೇಕು ಅನ್ನೋದು ಇದೆ, ಟೆಂಪರೇಚರ್ ಪ್ರಕಾರ ಬಾಗಿಲಲ್ಲಿ ಎಲ್ಲಿ ಇಡಬೇಕು, ಮೇಲೆ ಯಾವ್ದು ಇಡಬೇಕು, ಕೆಳಗೆ ಯಾವ್ದು ಇಡಬೇಕು ಅಂತ ಆ ಥರ ಇದೆ. ಆಮೇಲೆ ಡೀಪ್ ಫ್ರೀಜರ್ ಅಲ್ಲಿ ಐಸ್ ಪ್ಯಾಕ್ಸ್ ಅನ್ನ ಮಾಡಿಕೊಂಡು ಅದನ್ನು ಕಂಡೀಷನ್ಡ್ ಐಸ್ ಪ್ಯಾಕ್ಸ್ ಅನ್ನ ಡೈರೆಕ್ಟ್ ಐಸ್ ಪ್ಯಾಕ್ ಅನ್ನು ಫ್ರಿಜ್ ತೆಗೆದ್ರೆ ನಾವು ಅದು ಯೂಸ್ ಮಾಡಲ್ಲ, ಸ್ವಲ್ಪ ಟೇಬಲ್ ಮೇಟ್ ಸ್ವಲ್ಪ ಬೇವ್ರು ಬಂದಂಗೆ ಆದಮೇಲೆ ಕಂಡೀಷನ್ಡ್ ಆದಮೇಲೆ ಅದನ್ನು ತೊಗೊಂಡು ವ್ಯಾಕ್ಸಿನ್ ಅನ್ನು ಇದು ಮಾಡ್ತೀವಿ. ಈಗ ಬಿಸಿಲು ಭಾಳ ಇರೋದ್ರಿಂದ ಹಂಗೇನಾದರೂ ಐಸ್ ಪ್ಯಾಕ್ಸ್ ಭಾಳ ಮೆಲ್ಟ್ ಆಗಿ ಟೆಂಪರೇಚರ್ ಏನಾದರೂ ಹಾಳಾಗುವಂಥ ಪರಿಸ್ಥಿತಿ ಇತ್ತಂದ್ರೆ ಐಸ್ ಪ್ಯಾಕ್ಸ್ ಅನ್ನು ಚೇಂಜ್ ಮಾಡಬೇಕಂತ ನಮ್ಮ ಸ್ಟಾಫ್ಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತೀವಿ. ಹಂಗಾಕೊಂಡು ಕರೆಕ್ಟ್ ಡೋಸ್ ಅನ್ನು ಕರೆಕ್ಟ್ ಸೈಟಲ್ಲಿ ಸರಿಯಾಗಿ ಟ್ರೈನ್ಡ್ ಸ್ಟಾಫ್ ಮಾಡಿದ್ರಂದ್ರೆ ಏನೋ ರೀತಿ ಅಡ್ವರ್ಸ್ ಇವೆಂಟ್ ಆಗುವಂತ ಚಾನ್ಸಸ್ ಭಾಳ ಕಡಿಮೆ ಸರ್. ಲಸಿಕಾ ಅಭಿಯಾನದಲ್ಲಿ ನಮ್ಮ ಪೋಷಕರಿಗೆ ನಿಮ್ಮ ಕಿವಿ ಮಾತೇನು? ಪೋಷಕರು ಎಲ್ಲರೂ, ತಾಯಿ ಮತ್ತೆ ಪೋಷಕರು ಮತ್ತೆ ಗಾರ್ಡಿಯನ್ ಅಂತ ಯಾರಿರ್ತಾರೆ ಅವರು ಬಂದು ಅದನ್ನ ಮಾಡಿಸ್ಬೇಕು. ಕೆಲವೊಂದ್ಸಲ ನಮ್ ಗಮನಕ್ಕಿಲ್ಲದೆ ಯಾಕೆ ಮಾಡಿದ್ರಿ ಈ ತರ ಎಲ್ಲ ಕೆಲವೊಂದ್ ಕಡೆಗೆ ಸಮಸ್ಯೆ ಆಗುತ್ತೆ. ನಾವು ಯೂಶಲಿ ಶಾಲೆಯಲ್ಲಿ ಮಾಡ್ಬೇಕಾದ್ರೆ ಪೇರೆಂಟ್ಸ್ ಕಡೆಯಿಂದ, ಯಾಕಂದ್ರೆ ಮೈನರ್ ಮಕ್ಕಳಾಗಿರ್ತಾರೆ, ಒಂದೇ ಟೀಚರಿಗೂ ತಿಳಿಸಿರ್ತೀವಿ ಮೊದಲೇ ಯಾವಾಗ ಬರ್ತೀವಿ ಅಂತ, ಅದ್ರ ಜೊತೆ ಪೇರೆಂಟ್ಸ್ಗೂ ಮಕ್ಕಳು ಹಾಕ್ತಾರೆ. ಅದಕ್ಕೆ ಅವರಿಗೆ ತಿಳಿಸಿ ಆದಷ್ಟು ಮಕ್ಕಳು ಅಲ್ಲಿ ಬಂದು, ಯಾಕಂದ್ರೆ ಆ ಕೋಲ್ಡ್ ಚೈನ್ ಅನ್ನ ಆ ಟೆಂಪರೇಚರ್ ಅನ್ನ ನಾವು ಮೇಂಟೈನ್ ಮಾಡ್ಬೇಕಾಗಿದೆ. ಐಲಾರದಲ್ಲಿ 2-8 ಡಿಗ್ರಿ ಇರುತ್ತೆ ಆ ಟೆಂಪರೇಚರ್, ಅಲ್ಲಿ ಹೋಗಿ ಆ ಮಗುಗೆ ಆ ಕರೆಕ್ಟ್ ಟೆಂಪರೇಚರ್ ದಲ್ಲಿ ಇರುವಂತ ವ್ಯಾಕ್ಸಿನ್ ಅನ್ನೇ ಕೊಟ್ಟರೆ ಇಫೆಕ್ಟಿವ್ ಆಗುತ್ತೆ. ನಾವು ಇನ್ಎಫೆಕ್ಟಿವ್ ಅಂತ ವ್ಯಾಕ್ಸಿನ್ ಇನ್ ಅಪ್ರೋಪ್ರಿಯೇಟ್ ಡೋಸ್ ಅಲ್ಲಿ ಇನ್ ಅಪ್ರೋಪ್ರಿಯೇಟ್ ಸೈಟ್ ಅಲ್ಲಿ ಕೊಟ್ಟರು ಯೂಸ್ ಆಗಲ್ಲ. ಹಂಗಾಗಿ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಕೊಡ್ತೀವಿ. ಮತ್ತೆ ನಮ್ದು ಒಂದು ಸೂಪರ್ವಿಷನ್ ಟೀಮನು ಆ ಸೈಟಿಗೆ ಭೇಟಿ ಕೊಡುತ್ತೆ. ಕೊನೆ ಯಾರಾದ್ರೂ ವ್ಯಾಕ್ಸಿನೇಷನ್ ಏನು ಸೈಟ್ ಇದೆ ಅದನ್ನು ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಹೇಳಬೇಕು. ಕೊನೆಗೆ ನಿಮ್ಗೆ ಹೇಳಿದೆ ನಾನು, ಈಗ ಆಲ್ರೆಡಿ ಇವಿಎನ್ ಅಂತ ಒಂದು ಸಿಸ್ಟಮ್ ಇದೆ, ಅದರಲ್ಲಿ ಫ್ರಿಜ್ ತೆಗೆದ್ರು ಗೊತ್ತಾಗುತ್ತೆ ಸರ್. ಫ್ರಿಜ್ಜಲ್ಲಿ ಟೆಂಪರೇಚರ್ ಹೆಚ್ಚು ಕಮ್ಮಿ ಆಗಿದ್ರು ಅಲರ್ಟ್ ಬರುತ್ತೆ, ಅದು ಅಲ್ಲಿ ಮೆಡಿಕಲ್ ಆಫೀಸರ್ಗೆ ಬರುತ್ತೆ, ಕೊನೆಗೆ RCHOಗೆ ಬರುತ್ತೆ, DHOಗೆ ಬರುತ್ತೆ, ಸ್ಟೇಟ್ ಲೆವೆಲ್ಗೆ ಹೋಗುತ್ತೆ, ಇವನ್ ನ್ಯಾಷನಲ್ ಲೆವೆಲ್ ತನಕನೂ ಹೋಗುತ್ತೆ. ಆಲ್ಮೋಸ್ಟ್ ಉತ್ತರ ಕನ್ನಡದಲ್ಲಿ ಕೆಲವೊಂದು ಅಪ್ಪರ್ ಘಾಟ್ ರೀಜನ್ದ ಫ್ರಿಜ್ಗಳು ಬಿಟ್ಟರೆ ಎಲ್ಲ ಕಡೆಗೂ ಇವಿಎನ್ ಅನ್ನು ಅಳವಡಿಸಿದ್ದೀವಿ. ಮತ್ತು ಅದನ್ನು ನಾವು ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ನಾನು ಹೇಳ್ತಾ ಇರೋದು ಇಷ್ಟೇ ಅಂತಂದರೆ, ಗೌರ್ಮೆಂಟಲ್ಲಿ ಏನು ವ್ಯಾಕ್ಸಿನೇಷನ್ ಇದೆ ಉಚಿತವಾಗಿ ಕೊಡ್ತೀವಿ, ಮತ್ತು ಆ ಟೆಂಪ್ರೇಚರನ್ನು ಕ್ಲೀನಾಗಿ ಮಾನಿಟರ್ ಮಾಡಿಕೊಡ್ತೀವಿ. ಹಾಗಾಗಿ ಎಲ್ಲರೂ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಬಂದು ವ್ಯಾಕ್ಸಿನೇಷನ್ ಮಾಡಿಕೊಡ್ರಿ. ಮೊದಲೇ ಎಲ್ಲ ಕೆಲವೊಂದು ವ್ಯಾಕ್ಸಿನ್ ಬರಲ್ಲ ಅಂತ ಆ ಥರ ಇತ್ತು, ಈಗ ಆ ವ್ಯಾಕ್ಸಿನನ್ನು ನಮ್ಮ ರುಟೀನ್ ಇಮ್ಯುನೇಷನಲ್ಲಿ ಸೇರಿಸಿದ್ದೀವಿ. ಎಲ್ಲ ಪಾಲಕರಲ್ಲಿ ಮತ್ತು ಎಲ್ಲ ಪೋಷಕರಲ್ಲಿ ಒಂದು ಮನವಿ ಏನಂತಂದರೆ, ಬಂದು ನಮ್ಮ ಸಿಸ್ಟಮನ್ನು ಇದು ಮಾಡ್ಕೊಳ್ರಿ. ನಮ್ಮ ಸಿಸ್ಟಮ್ ಮೊದಲಿಗಿಂತಲೂ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ದಯಮಾಡಿ ಅದರ ಉಪಯೋಗವನ್ನು ಪಡ್ಕೊಳ್ರಿ ಅಂತ ಎಲ್ಲರ ಹತ್ರ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೆ. ಬಹಳ ಒಳ್ಳೆಯ ಸಂದೇಶವನ್ನು ನೀಡಿದ್ರಿ ಡಾಕ್ಟರ್ ನಿತಿನ್ ಹೊಸಮೇಕರ್ ಅವರೇ. ಲಸಿಕಾ ಕಾರ್ಯಕ್ರಮ ಸಪ್ತಾಹ ಮಂತ್ ಅಲ್ಲ, ವರ್ಷ ಪೂರ್ತಿ ಈ ಲಸಿಕೆಯನ್ನು ಯಾವ ರೀತಿ ತಗೋಬೇಕು, ಇದರನ್ನು ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ನಮ್ಮ ಪೋಷಕರು ಪಾಲಿಸಬೇಕು, ಜೊತೆಗೆ ಇವತ್ತು ಕೊಟ್ಟಿರುವಂತಹ ಲಸಿಕೆ ಅವರ ಮುಂದಿನ ಭವಿಷ್ಯಕ್ಕೂ ಕೂಡ ಬಹಳಷ್ಟು ನೆರವಾಗ್ತದೆ ಎನ್ನುವಂತಹ ಒಂದು ಸಂದೇಶವನ್ನು ನೀಡಿದ್ರಿ. ತುಂಬಾ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಲಸಿಕಾ ಸಪ್ತಾಹದ ಮಹತ್ವ ಕುರಿತು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿ ಡಾ ನಿತಿನ್ ಹೊಸಮೇಲ್ಕರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಜಾನಪದ ಸಂಗೀತ ಕಾರ್ಯಕ್ರಮ. ನಾಗೇಶ್ ಕೆ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಹಾಡುಗಳು. ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ಗಾಜನು ತಾ ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ತಾಗನು ತಾ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಹಾಲಿನ ಕುಳಿಯ ಒಳ್ಳೆ ನೀಲಾದ ಕುಳಿಯ ಹಾಲಿನ ಕುಳಿಯೋ ಒಳ್ಳೆ ನೀಲಾದ ಕುಳಿಯ ಲೋಲನಾದ ರಂಗನ ಮೇಲೆ ಹಾಲಿನ ಕುಳಿಯ ಲೋಲನಾದ ರಂಗನ ಮೇಲೆ ಹಾಲಿನ ಕುಳಿಯ ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ಗಾಜನು ತಾ ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ತಾಗನು ತಾ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ ತುಪ್ಪದ ಕುಳಿಯ ಒಳ್ಳೆ ಒಪ್ಪದ ಕುಳಿಯ ಒಪ್ಪ ಉಳ್ಳ ರಂಗನ ಮೇಲೆ ರಂಗಿನ ಕುಳಿಯ ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ಗಾಜನು ತಾ ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ತಾಗನು ತಾ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಬಲ್ಲಿದ ರಂಗನ ಒಲ್ಲಿದ ಮೇಲೆ ಚಲ್ಲಿದ ರೋಕುಳಿಯ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲಾಟ ಕೊಳಲಾಟ ಮೇಲೆ ತೆಂಗಿನ ತೋಟ ಚದುರಂಗದಾಟ ನವಿಲಾಟ ರನ್ನದ ಕೋಲಾಟ ಕೊಳಲಾಟ ಮೇಲೆ ತೆಂಗಿನ ತೋಟ ಚದುರಂಗದಾಟ ನವಿಲಾಟ ರನ್ನದ ಆ ಊರು ಈ ಊರು ಬೇಲೂರು ಗೋಕರ್ಣ ಅಲ್ಲೊಬ್ಬ ಜೋಗಿ ನಿಜ ರೂಪ ರನ್ನದ ಆ ಊರು ಈ ಊರು ಬೇಲೂರು ಗೋಕರ್ಣ ಅಲ್ಲೊಬ್ಬ ಜೋಗಿ ನಿಜ ರೂಪ ರನ್ನದ ಬಚ್ಚಾಲ ಮನೆ ಹಿಂದೆ ಬಸಳಿಯ ಚಪ್ಪರ ಅದು ಎಂದು ನಮ್ಮ ಸೋರಾಲು ಬಚ್ಚಾಲ ಮನೆ ಹಿಂದೆ ಬಸಳಿಯ ಚಪ್ಪರ ಅದು ಎಂದು ನಮ್ಮ ಸೋರಾಲು ಕೋಲಾಟ ಕೊಳಲಾಟ ಮೇಲೆ ತೆಂಗಿನ ತೋಟ ಚದುರಂಗದಾಟ ನವಿಲಾಟ ರನ್ನದ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಮಲ್ಲಯ್ಯ ನೀರುವಾಗ ಇಲ್ಲಿ ಗುಗಾವೋದಿ ಮಲ್ಲಯ್ಯನ ಮಾಡದಿ ಮರುಗಮ್ಮ ಮಲ್ಲಯ್ಯ ನೀರುವಾಗ ಇಲ್ಲಿ ಗುಗಾವೋದಿ ಮಲ್ಲಯ್ಯನ ಮಾಡದಿ ಮರುಗಮ್ಮ ಮಲ್ಲಯ್ಯನ ಮಾಡದಿ ಮರುಗಮ್ಮ ನೀರುವುದು ಕಲ್ಲು ಮೆಳ್ಳಗೆ ಕೈಲಾಸ ಆನೆ ಸಿಂಗಾರವಾಗಿ ಇಂಗಳದ ಗೈದಾವು ಜಾಣಕನಿಕೆ ಹೊರಡಾನೆ ಆನೆ ಸಿಂಗಾರವಾಗಿ ಇಂಗಳದ ಗೈದಾವು ಜಾಣಕನಿಕೆ ಹೊರಡಾನೆ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯ ನೀರುವುದು ಇಲ್ಲಿಗೆ ಗಾವುದ ಮಲ್ಲಯ್ಯನ ಮಡ್ದಿ ಮರುಗಮ್ಮ ಮಲ್ಲಯ್ಯ ನಾ ಮಡ್ದಿ ಮರುಗಮ್ಮ ನೀರುವುದು ಕಲ್ಲು ಮಳೆಗೆ ಕೈಲಾಸ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯ ಶಿವನಿ ವೆಲ್ಲಿ ಬಿಡಿಕೆ ಬಿಟ್ರೆ ಮಲ್ಲಿಗೆ ಬೆಳೆವು ಮಾತಿ ಘಟ್ಟ ಮಲ್ಲಿಗೆ ಬೆಳವೋ ಮತಿಗಟ್ಟ ದೂರ ಮುಂದೆ ಬೈಲಾಗೆ ಬಿಟ್ರು ಪಾರುಚಯ್ಯ ಒಕ್ಕಾಲ ಹುರಿ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಲಿ ಮಕರಂಬ ಚೊಕ್ಕ ಬೆಳ್ಳಿಲಿ ಮಕರಂಬ ಹಾಕಿದ ಕುದುರೆ ಹೊಕ್ಕಾವ ನಮ್ಮಿ ಬೌಜಿಗೆ ಆನೆ ಶೃಂಗಾರವಾಗಿ ಅಂಗಳಗೆ ಗೈದಾವೆ ಗೋಣು ಲಾಲಿಸಿ ಕರೆದಾವೆ ಜಾಣ ತಾನೇಕೆ ಹೊರಟಾವೆಲೋ ನಿನ್ನ ಗೋಣು ಲಾಲಿಸಿ ಕರೆದಾವೆ ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಅಲ್ಲಯ್ಯ ನೆಡುವುದು ಇಲ್ಲಿಗೆ ಗಾವುದು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯ ಜೀವನು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯ ಜೀವನಿ ವೆಲ್ಲಿ ಬೀಣಿಕೆ ಬಿಟ್ರೆ ಮಲ್ಲಿಗೆ ಬೆಳೆವು ಮಾತಿ ಗಟ್ಟ ಕೋಲು ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲು ಕೋಲೆ ಮಲ್ಲಿಗೆ ಬೆಳವು ಮತಿ ಗಟ್ಟ ದೂರ ಮುಂದೆ